ಆರಿಕೆ. ಜೆಡಿಎಸ್ 59 ಅಭ್ಯರ್ಥಿಗಳ 3ನೇ ಪಟ್ಟಿ ಪ್ರಕಟ. ರಾಜ್ಯಾದ್ಯಂತ ಮತದಾನ ಕುರಿತ ಜಾಗೃತಿ ಕಾರ್ಯಕ್ರಮ ಮುಂದುವರಿಕೆ. ಇಂದು ವಿಶ್ವ ಯಕೃತ್ ದಿನ, ಹಲವೆಡೆ ಜನಜಾಗೃತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕಾಫಿ ಮತ್ತು ಭತ್ತದ ಕೃಷಿಯಲ್ಲಿನ ಅನುಭವ ಕುರಿತು ಪುದಿಯ ಕಡ ಎಂ ಮಧುಕುಮಾರ್ ಅವರೊಡನೆ ಸಂದರ್ಶನ. ಕೇಳಿದರೆ ಸಣ್ಣ ಹಿಡುವಳಿಯಲ್ಲಿ ಸಂತೃಪ್ತಿಯಾಗಿ ಜೀವನ ಮಾಡಲಿಕ್ಕೆ ಅವಕಾಶಗಳು ಇದಾವೆ ಅನ್ನೋದನ್ನು ನಾವು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಜನ ಮಾತಾಡೋದನ್ನು ನೋಡಿ ಪ್ರಸಾರಕ್ಕೂ ಬಳಸ್ಕೊಂಡಿದ್ದೀವಿ. ಇರುವ ಸ್ವಲ್ಪ ತೋಟದಲ್ಲಿ ಅಥವಾ ಇತರೆ ಜಮೀನನ್ನು ತೋಟವನ್ನು ತೆಗೆದುಕೊಂಡು ಅದನ್ನು ನಿಭಾಯಿಸಿಕೊಂಡು ಜೀವನ ಮಾಡೋರು ಇದ್ದಾರೆ. ಜೊತೆಗೆ ಹಸುಗಳನ್ನು ಸಾಕಿಕೊಂಡು ಅದಕ್ಕೆ ಪೂರಕವಾಗಿ ಕೆಲಸಗಳನ್ನು ಮಾಡ್ತಾ ಹೋದರೆ ಇನ್ನಷ್ಟು ಪ್ರಯೋಜನ. ಇವತ್ತು ನಾವು ಪರಿಚಯಿಸ್ತಿದ್ದೀವಿ ಮಡಿಕೇರಿ ತಾಲೂಕು ಕಿಗ್ಗಾಲು ಗ್ರಾಮದ ಪುದಿಯೊಕ್ಕಡ ಎಂ ಮಧುಕುಮಾರ್ ಅವರ ಕೃಷಿ ಅನುಭವಗಳನ್ನು. ಮಧುಕುಮಾರ್ ಅವರು PUCವರೆಗೆ ವ್ಯಾಸಂಗ ಮಾಡಿಕೊಂಡು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. 1999 ತಂದೆ ತೀರ್ಕೊಂಡ್ರು. ಮಧುಕುಮಾರ್ ಅವರು ತಮ್ಮದು 3 ಎಕರೆ, ಅವರ ದೊಡ್ಡಪ್ಪನವರದು 2 ಎಕರೆ ತೋಟವನ್ನು ನಿಭಾಯಿಸ್ತಿದ್ದಾರೆ. ಭತ್ತವನ್ನು ಬೆಳೀತಿದ್ದಾರೆ, ಹಸುಗಳನ್ನು ಇಟ್ಟುಕೊಂಡಿದ್ದಾರೆ. ಖುಷಿ ಅನಿಸ್ತು, ಸಣ್ಣ ಹಿಡುವಳಿಯಲ್ಲೂ ಒಂದು ರೀತಿ ನೆಮ್ಮದಿಯ ಜೀವನ. ಮಧುಕುಮಾರ್ ಅವರೇ, ಯಾವಾಗ ನಿಮ್ಮದು PUC ಮುಗಿಸಿದ್ದು, ಹೇಗೆ ಕೃಷಿಗೆ ಬಂದ್ರಿ? 1991 ನಾನು ವಿದ್ಯಾಭ್ಯಾಸ ಮುಗಿಸಿ GDC ಮಾಡಿದೆ. ತಂದೆ 1999 ತೀರ್ಕೊಂಡ್ರು. 2000 ನಾನು ಮದುವೆ ಆದೆ. ತಂದೆ ಕಾಲದಿಂದಲೇ ಭತ್ತದ ಇದರಲ್ಲಿ ತುಂಬಾ ಆಸಕ್ತಿ ಇತ್ತು. ಆ ಟೈಮಿನಲ್ಲಿ ನಮ್ಮ ಕುಟುಂಬದ ಸದಸ್ಯಗಳು ಹೊರಗಡೆ ಇರುವ ಗದ್ದೆಗಳನ್ನು ಮಾಡಿಕೊಂಡು ಒಳ್ಳೆಯ ಭತ್ತವನ್ನು ತೆಗಿತಾ ಇದ್ದರು. ತಂದೆಯವರು ನಾವು ಗದ್ದೆ ಕೆಲಸ ಅವರ ಜೊತೆಲಿ ಹೋಗುವಾಗ ನನಗೆ ಒಂದು ಆಸಕ್ತಿ ಆವಾಗಲೇ ಇತ್ತು. ಕೆಲಸವನ್ನು ನೋಡಿ ಆವಾಗಲೇ ಕಲ್ತಿದ್ದೆ. ನಮಗೆ ಹೇಳಿಕೊಟ್ಟುವಂತ ನಮ್ಮ ಕೃಷಿ ಪದ್ಧತಿ ಅಲ್ಲ, ನಾವು ನೋಡ್ಕೊಂಡು ತಂದೆಯವ್ರ ಜೊತೆ ಕಲ್ತ್ಕೊಂಡಿದೀವಿ. ಚಿಕ್ಕ ವಯಸ್ಸಿನಲ್ಲಿ ತಂದೆಯವರು ತೀರ್ಕೊಂಡ ಮೇಲೆ ಜವಾಬ್ದಾರಿಕೆ ಸ್ವಲ್ಪ ಜಾಸ್ತಿ ಆಯ್ತು ನಮಗೆ. ಅಪ್ಪವರ ಹೆಸರೇನಂದ್ರಿ? ಪುದಿಯೊಕ್ಕಡ ಮಾಚಯ್ಯ ಅಂತೇಳಿ. ಮಾಚಯ್ಯನವರ ಕೆಲಸಗಳು ನಿಮಗೆ ಒಂಥರ ಮಾರ್ಗದರ್ಶನ ನೀಡಿದ್ವು, ಪರಿಣಾಮವನ್ನ ಬೀರಿದವೆ ಅಲ್ವಾ? ಹೌದೌದು. ಬೇರೆ ಉದ್ಯೋಗಕ್ಕೆ ಹೋಗುವ ಆಲೋಚನೆ ಇತ್ತ? ಉದ್ಯೋಗ ಹೋಗಿದ್ದೀನಿ, ಬೆಂಗಳೂರಲ್ಲಿ ಒಂದು 2 ವರ್ಷ ಇದ್ದೆ. ಅಲ್ಲಿಂದ ಬಂದುಬಿಟ್ಟು ನಾನು 2001 ನಮ್ಮ ಕಿಗ್ಗಾಲು ದವಸ ಮಂಡಲದ ಸೆಕ್ರೆಟರಿ ಆಗಿ ಒಂದು 14 ಕೆಲಸ ಮಾಡಿದೆ. ನ್ಯಾಯಬೆಲೆ ಅಂಗಡಿ ಇತ್ತು, ಅದರಲ್ಲಿ 14 ಕೆಲಸ ಮಾಡಿಬಿಟ್ಟು ಆರೋಗ್ಯದ ಸಮಸ್ಯೆಯಿಂದ ಅಲ್ಲಿಂದ ಬಿಟ್ಟೆ. ಅದರ ಮಧ್ಯದಲ್ಲಿ ನಾನು ಮೂರ್ನಾಡು BSSM ಇವಾಗ ಕೃಷಿ ಪತ್ತಿನ ಸಹಕಾರ ಸಂಘ ಅಂತ ಹೇಳ್ತಾರೆ, ಅದರಲ್ಲಿ 2 ಅಂದ್ರೆ 10 ಅವಧಿಯಲ್ಲಿ ನಿರ್ದೇಶನಾಗಿ ಕೆಲಸ ಮಾಡಿ ಇವಾಗ 2018 ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸಮಾಜದ ಒಳಿತಿಗೂ ನೀವು ಭಾಗಿಯಾಗ್ತಾ ಬಂದಿದ್ದೀರಿ, ಹಾಗೆ ಕೃಷಿಯಲ್ಲೂ ಕಮ್ಮಿ ಇಲ್ಲ. 3 ನಿಮ್ದು ಮತ್ತೆ 2 ನಿಮ್ಮ ದೊಡ್ಡಪ್ಪನವರದು ತೋಟ. ರೋಬಸ್ಟ ಕಾಫಿನೇ ಹೆಚ್ಚು? ರೋಬಸ್ಟ ಕಾಫಿ ಹೆಚ್ಚು. ಅದರ ಒಳಗಡೆ ಒಳ್ಳೆ ಮೆಣಸು ಇದೆ, ಅಡಿಕೆ ಇದೆ. ಮಳೆಗಾಲದಲ್ಲಿ ಸ್ವಲ್ಪ ಸ್ಪ್ರೇ ಎಲ್ಲ ಮಾಡ್ಕೊಂಡ್ರೆ ಅಡಿಕೆ ಮತ್ತೆ ಒಳ್ಳೆ ಮೆಣಸನ್ನ ಉಳಿಸ್ಕೊಳ್ಬಹುದು. ಹೆಚ್ಚು ಮಳೆ ಬಂದ್ರೆ ಸ್ವಲ್ಪ ಲಾಸ್ ಆಗ್ತದೆ, ಪ್ರಯತ್ನ ಪಡಬೇಕಷ್ಟೇ. ಒಳ್ಳೆ ಮೆಣಸು ಹೋದ ವರ್ಷ, ಆಚೆ ವರ್ಷ, ಈ ವರ್ಷ ಎಲ್ಲ ಎಷ್ಟಾಯ್ತು? ಅದೇ ಕಳೆದ ವರ್ಷ ಸ್ವಲ್ಪ ಜಾಸ್ತಿ ಇತ್ತು, ಈ ಸಲ ಸ್ವಲ್ಪ ಕಡಿಮೆ ಬಂದಿದೆ. ಅದರಲ್ಲಿ ಮಣಿಗಳು ಪೂರ್ತಿಯಾಗಿ ಬಂದಿರೋದಿಲ್ಲ, ಕೊಳೆ ರೋಗ ಈ ವರ್ಷ ಜಾಸ್ತಿ ಇತ್ತು, ಹಾಗೆ ಈ ವರ್ಷ ಸ್ವಲ್ಪ ಇಳುವರಿ ಕಡಿಮೆ ಬಂದಿದೆ. 2018ರಲ್ಲಿ ಆದ ಭೀಕರ ಮಳೆಯಿಂದ ತುಂಬಾ ತೋಟಗಳಲ್ಲಿ ಕಾಳುಮೆಣಸು ಹೋದವು. ಹೌದು, ನಿಮ್ಮಲ್ಲಿಯೂ ಏನು ಆ ಸಂದರ್ಭದಲ್ಲಿ ಪರಿಣಾಮ ಆಯ್ತು? ನಮ್ಮ ಕಡೆ ಅಷ್ಟೇನಿಲ್ಲ, ಒಂದು 20-25% ಅಷ್ಟು ಲಾಸ್ ಆಗಿದೆ ಒಳ್ಳೆ ಮೆಣಸು ಮತ್ತೆ ಅಡಿಕೆಯಲ್ಲಿ. ಮತ್ತೆ ಹೆಂಗ್ ಉಳಿತು, ಏನ್ ಕೆಲಸ ಮಾಡಿದ್ರಿ ಅಥವಾ ಏನಾದ್ರೂ? ಅದಕ್ಕೆ ಬೋಡೋ ಮಿಶ್ರಣ ದ್ರಾವಣದಲ್ಲಿ 2 ಸಲ ಸ್ಪ್ರೇ ಎಲ್ಲ ಮಾಡಿಬಿಟ್ಟು ಅದನ್ನ ಉಳಿಸ್ಕೊಂಡಿದೀವಿ. ಏನಾದ್ರೂ ಚರಂಡಿಗಳನ್ನು ಕೊಟ್ಟಿದ್ದು? ಚರಂಡಿ ಇಲ್ಲ, ನಮ್ದು ಇಳಿಜಾರ ತೋಟ ಆಗಿರಿಂದ ಅಷ್ಟೇನು ನಮಗೆ ನೀರ್ ನಿಲ್ಲುವಂತ ತೋಟ ಇರಲಿಲ್ಲ. ಓಹೋ, ಸ್ವಲ್ಪ ಉಪಯೋಗ ಆಗಿದೆ. ಒಳ್ಳೇದು ಒಳ್ಳೇದು. ಮತ್ತೆ ಹೋದ ಜಾಗದಲ್ಲಿ ಹೊಸ ಬಳ್ಳಿಗಳನ್ನ ಹಾಕೊಂಡು ಬೆಳೆಸಿದಿರಾ? ಅದೇ ಇವಾಗ ಆಗ್ತಾ ಇದೀವಿ, ಬರ್ತಾ ಇಲ್ಲ, ಎಷ್ಟು ಸಮ ಪಟ್ಟರು ಬರ್ತಾ ಇಲ್ಲ. ಅದೇ ಹೇಳ್ತಾ ಇಲ್ಲ, ಹೇಳ್ತಾ ಇಲ್ಲ. ಬಳೆ ತೋಟಗಳೇ ಆಗಿರೋದ್ರಿಂದ ರೋಬಸ್ಟ ಕಾಫಿ ಗಿಡಗಳೆಲ್ಲ ಎಲ್ಲ ಒಂದಕ್ಕೊಂದು ಟಚ್ ಆಗಿರೋದ್ರಿಂದ ಅಲ್ಲಿ ಕೆಳಗೆ ಬಳ್ಳಿಗಳು ನಟ್ಟರೆ ಬೆಳಕು ಬೀಳೋದಿಲ್ಲ, ಬರ್ತಾ ಇಲ್ಲ. ಬಿಸಿಲು ಗಿಡಗಳ ಮೇಲೆ ಬಿದ್ದರೆ ಎದ್ದು ಬಿಡುತ್ತೆ, ಎದ್ದು ಬಿಡ್ತದೆ. ಅದಕ್ಕೆ ಕೆಲವೊಂದು ಕಾರ್ಯತಂತ್ರವನ್ನು ಬಳಸ್ಕೊಳ್ತಾರೆ. ದೊಡ್ಡ ದೊಡ್ಡ ಬಳ್ಳಿಗಳನ್ನ ಹಾಕಿ ಬೆಳೆಸೋದಿದೆ, ಮತ್ತೆ ಮರದ ಸುತ್ತು ಕಾಫಿ ಗಿಡಗಳನ್ನ ಕೊಂಬೆಗಳನ್ನ ತೆಗೆದುಬಿಟ್ಟು ತೆಗೆದುಬಿಟ್ಟು ಹಾಕುವಂತ ವ್ಯವಸ್ಥೆ ಮಾಡಿದ್ರೆ ಬರ್ತದೆ. ಆದ್ರೆ ಹಿಂದೆ ಶ್ರಮ ಪಡಬೇಕು, ಶ್ರಮ ಪಟ್ಟರೆ ಸಿಗ್ತದೆ. ನಿಜ. ಇಳುವರಿ ಹೇಗಿದೆ ತೋಟದ್ದು? ಈ ವರ್ಷ ಕುಯ್ದಿರೋ ಕಾಫಿ ತುಂಬಾ ಕಡಿಮೆ. ಓಹೋ, ಮಾಮೂಲು ಕೊಯ್ಯೋದಕ್ಕಿಂತ 25% ಕಾಫಿ ಈ ವರ್ಷ ಸಿಕ್ಕಿರೋದು. ಯಾಕಿರ್ಬೋದು? ಕಳೆದ ಸಲ ಇದು ಮಳೆದು ವ್ಯತ್ಯಾಸ ಅಂತ ಗೊತ್ತಿಲ್ಲ, ಬಿಸಿಲಿನ ವ್ಯತ್ಯಾಸ ಅಂತ ಗೊತ್ತಿಲ್ಲ. ಆತರ ಸ್ಪ್ರಿಂಕ್ಲರ್ ಮಾಡಿದವರಿಗೂ ಕಡಿಮೆ ಬಂದಿದೆ. ಅದು ಯಾವ ತರ ಮಳೆಯಿಂದ ಡ್ರಾಪಿಂಗ್ಸ್ ಆಗಿರ್ಬೋದು ಅಂತ ಒಂದು. ಆಚೆ ವರ್ಷ ಎಷ್ಟು ಬಂತು? ಆಚೆ ವರ್ಷ ಎಕರೆಗೆ ಒಂದು 30-35 ಚೀಲ ಬರ್ತಾ ಇತ್ತು, ಈ ಸಲ 15 ಚೀಲ ಬಂದಿದೆ. ಈ ವರ್ಷ ಏನಾಗಬಹುದು ಅಂತ ಈ ಸಲದ ಬಿಸಿಲಿನ ನೋಡಬೇಕಾದ್ರೆ ಸ್ಪಿಂಕ್ಲರ್ ಮಾಡಿದ್ರು ಉಳಿಯುವಂತ ಪರಿಸ್ಥಿತಿ ಇಲ್ಲ ಅಂತ ಕಾಣ್ತದೆ. ಈ ತರ ಬಿಸಿಲು ಮುಂದುವರಿದ್ರೆ ಕಳೆದ ವರ್ಷ ಕೊಯ್ದಿಗಿಂತ ಕಡಿಮೆನೆ ಬರುವಂತ ವ್ಯವಸ್ಥೆ ಇದೆ. ಆದ್ರೆ ಗಿಡಗಳು ದಷ್ಟಪುಷ್ಟವಾಗಿದಾವೆ, ಆ ತರ ಗಿಡಗಳು ಕಾಣ್ತಾ ಉಂಟು. ಇವಾಗ ಯಾವ ತರ ಅಂತ ಬಿಸಿಲು ಮುಂದುವರಿತಾ ಹೋದ್ರೆ ತುಂಬಾ ರೈತರಿಗೆ ತೊಂದರೆ ಆಗುವಂತ ವ್ಯವಸ್ಥೆನೆ ಜಾಸ್ತಿ ಕಾಣ್ತಾ ಇದೆ. ಈ ವರ್ಷದ ಒಂದು ಧಗೆ ಬಿಸಿಲಿನ ಒಂದು ಪರಿಣಾಮ ಈ ಹಿಂದೆ ನೋಡಿದ್ರ? 15-20 ವರ್ಷ ಹಿಂದೆಗಳೇ ಬಂದಿದೆ. ನಮ್ಮ ಕಿಗ್ಗಾಲು ಗ್ರಾಮಕ್ಕೆ ಒಳ್ಳೆ ಮಳೆ ಆಗ್ತಾ ಇತ್ತು, ಸುಮಾರು ಸ್ಪ್ರಿಂಕ್ಲರ್ ಮಾಡದೆ ನಾವು ಕಾಫಿ ಕೊಯ್ದ ಉದಾಹರಣೆಗಳು ಇದೆ. ಆದ್ರೂ ಈ ಸಲ ಏನು ದೇವರು ಕೈ ಕೊಟ್ಟಿದೆ, ಪ್ರಕೃತಿ ನಿಯಮ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಸಾಮಾನ್ಯವಾಗಿ ಏಪ್ರಿಲ್ ಪ್ರಾರಂಭಕ್ಕೆ ಅಥವಾ ಮಧ್ಯದ ಹೊತ್ತಿಗೆ ಒಂದೆರಡು ಮಳೆ ಬಂದ್ಬಿಡ್ತದೆ, ಬರ್ತಾ ಇತ್ತು. ಮತ್ತೆ ಫೆಬ್ರವರಿ ಮಾರ್ಚ್ ಒಳ್ಳೆ ಟೈಮ್, ಮಳೆಗೆ ಸಿಕ್ಕಿದ್ರೆ ಕಾಫಿ ಮತ್ತೆ ಅಡಿಕೆ ಒಳ್ಳೆ ಮೆಣಸಿಗೆ ಒಳ್ಳೆ ಮುಂದಿನ ಫಸಲಿಗೆ ಅನುಕೂಲ ಆಗ್ತಿತ್ತು. ಈ ಸಲ ಜನವರಿಲೇ ಮಳೆ ಬಂದ್ಬಿಟ್ಟು ತುಂಬಾ ಲೇಟ್ ಆಗ್ಬಿಡ್ತು. ಇವಾಗ ಇನ್ನು ಮಳೆ ಬರೋದಕ್ಕಾಗಿ ಆವಾಗ ಅರಳಿರುವಂತ ಕಾಫಿದು ಹೂವುಗಳಿಂದ ಇವಾಗ ಕಾಫಿ ಬಿಸಿಲಿನ ತಾಪಕ್ಕೆ ತಡಿಲಿಕ್ಕೆಲ್ಲ ಅಂತ ನಮ್ಮ ಒಂದು ಆಲೋಚನೆ. ಮುಂದಕ್ಕೆ ಅದರ ಪರಿಣಾಮ ಯಾವ ತರ ಬರ್ತದೆ ಅಂತ ಇನ್ನು ಮುಂದೆ ನೋಡ್ಬೇಕು. ಈಗಾಗಲೇ 2 ಸಾರಿ ನೀರು ಕೊಟ್ಟಿದ್ದೀರಾ? ನಾವು 1 ಸಲ ಕೊಟ್ಟಿದ್ದೀನಿ, ಎಲ್ಲದಕ್ಕೂ ಕೊಡ್ಲಿಕ್ಕೆ ಅನುಕೂಲ ಇಲ್ಲ. ಓಹೋ, ಪಕ್ಕದಲ್ಲಿ ಹೊಳೆ ನೀರು ಅಥವಾ ಬೇರೆ ನೀರು ಸಿಗಲ್ಲ? ದೂರ ಆಗ್ತದೆ, ದೂರ ಆಗುತ್ತೆ. ಹೌದು. ಓಹೋ, ದೂರ ಆಗೋದ್ರಿಂದ ನಿಮಗೆ 2018-19ರಲ್ಲಿ ಬಿದ್ದ ಭಾರಿ ಮಳೆಯಿಂದ ಹೆಚ್ಚುವರಿ ನೀರು ಅಥವಾ ಹೊಳೆ ನೀರು ನಿಮ್ ತೋಟಕ್ಕೆ ನುಗ್ಗಲಿಲ್ಲ? ತೋಟಕ್ಕೆ ನುಗ್ಗಲಿಲ್ಲ, ಗದ್ದೆಗಳಿಗೆ ಬಂದಿದೆ. ಓಹೋ, ಗದ್ದೆಗಳಿಗೆ ನಾಟಿ ಆಗಿತ್ತು, ಸ್ವಲ್ಪ ಲಾಸ್ ಆಗಿತ್ತು ಅವಾಗ. ಪೈರಿಗೆಲ್ಲ ಸ್ವಲ್ಪ ಲಾಸ್ ಬಂದಿದೆ ಆ ವರ್ಷದಲ್ಲಿ. ನಿಜ, ಏರುಪೇರುಗಳು ಕೃಷಿಯಲ್ಲಿ ಇದ್ದಿದ್ದೆ. ತಾವು ಹೇಳಿದಂಗೆ ಒಳ್ಳೆ ಇಳುವರಿಯನ್ನ ಕಂಡಿದ್ರಿ. ಗರಿಷ್ಠವಾದ ಇಳುವರಿ ನಿಮ್ಮಲ್ಲಿ ಎಷ್ಟು ಸಿಕ್ಕಿದೆ ಎಕರೆಗೆ? ಎಕರೆಗೆ ನಮ್ಮ ಈ ಏರಿಯಾದಲ್ಲಿ ಗರಿಷ್ಠ ಒಂದು 45-50 ಚೀಲ ಬಂದಿದೆ ಒಬ್ಬೊಬ್ಬರಿಗೆ. ಕನಿಷ್ಠ ಅಂತಂದ್ರೆ? ಕನಿಷ್ಠ ಅಂದ್ರೆ 10 ಚೀಲ. ನೋಡಿ, ಸುಣ್ಣ ಹಾಕ್ತೀರಿ, ರಾಸಾಯನ ಗೊಬ್ಬರ ಕೊಡ್ತೀರಿ, ಮತ್ತೆ ಸಗಣಿ ಗೊಬ್ಬರ ಕೊಡ್ತೀವಿ, ಕೊಡ್ತಾ ಇದ್ವಿ. ಸಗಣಿ ಗೊಬ್ಬರ ಪ್ರತಿ ವರ್ಷನೂ ಪೂರೈಕೆ ಮಾಡ್ತೀರಾ? ನಮ್ಮ ದನಗಳಿಂದ ಒಂದು 3 ಟ್ರ್ಯಾಕ್ಟರ್ ಬರ್ತದೆ, ಒಂದೊಂದು ವರ್ಷ ಒಂದೊಂದು ತೋಟಗಳಿಗೆ ಹಾಕೊಂಡು ಗದ್ದೆಗಳಿಗೆ ಹಾಕ್ತಾ ಇದ್ವಿ. ಗದ್ದೆಗೂ ಸಗಣಿ ಗೊಬ್ಬರ ಹಾಕ್ತೀವಿ. ಒಳ್ಳೇದು ಒಳ್ಳೇದು. ಸಗಣಿ ಗೊಬ್ಬರ ಹಾಕೋದ್ರಿಂದ ನೀವು ಕಂಡಿರುವ ಪ್ರಯೋಜನ ತೋಟಕ್ಕೆ ಗದ್ದೆಗೆ? ಗಿಡಗಳು ಹೆಲ್ದಿ ಆಗಿರ್ತದೆ, ಗ್ರೀನಿಶ್ ಆಗಿರ್ತದೆ. ಮತ್ತೆ ಸ್ಟಂಪ್ ಬೋರ್ಲ್ ಅಂತ ಬರ್ತಲ್ಲ, ಅದೆಲ್ಲ ಸ್ವಲ್ಪ ಎವಾಯ್ಡ್ ಆಗ್ತದೆ. ಗಿಡಗಳು ನೋಡ್ಲಿಕ್ಕೆ ಚೆನ್ನಾಗಿರ್ತದೆ. ಮತ್ತೆ ಗದ್ದೆಗೆ ಹಾಕಿದ್ರೆ ಒಳ್ಳೆ ಫಸಲು ಸಿಗ್ತದೆ, ಚೆನ್ನಾಗಿರ್ತದೆ. ಈ ಬೆಂಕಿ ರೋಗ ಎಲ್ಲ ಸ್ವಲ್ಪ ಎವಾಯ್ಡ್ ಆಗ್ತದೆ, ಫಲವತ್ತತೆ ಇರ್ತದೆ ಮಣ್ಣಲ್ಲಿ. ನಿಜ, ಸಗಣಿ ಗೊಬ್ಬರ ಕೊಡೋದು ಉಪಯುಕ್ತವಾದದ್ದೇ, ಉಪಯುಕ್ತವಾಗದು, ಅದನ್ನ ಅಲ್ಲಗಳಿಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಸುಣ್ಣ ಕೊಡ್ತೀರಾ ತೋಟಕ್ಕೆ? ತೋಟಕ್ಕೆ ಕೊಡ್ತಾ ಇದೀವಿ. ಹೇಗೆ, ಪ್ರತಿ ವರ್ಷನೋ ಅಥವಾ? ಪ್ರತಿ ವರ್ಷ ಅಲ್ಲ, 3 ವರ್ಷಕ್ಕೆ 1 ಸಲ ಕೊಡ್ಬೇಕು ಅಂತ ಇಲಾಖೆಯವರು ಹೇಳ್ತಾರೆ. ಏನಾದ್ರೂ ಮಣ್ಣು ಪರೀಕ್ಷೆ ಮಾಡಿ ಕೊಡ್ತೀರಾ? ಹೇಗೆ ಮಾಡಿಲ್ಲ ಇಷ್ಟುವರೆಗೆ. ಒಂದು ಅಂದಾಜಲ್ಲಿ ಕೊಡೋದು? ಹೌದು. ಎಷ್ಟು ಕೊಡ್ತೀರಿ ಸಾಮಾನ್ಯವಾಗಿ? ಸುಣ್ಣ 1/2 ಟನ್ನು, 500 kg ಒಂದು ಎಕರೆ. ಯಾವ ಕೊಡ್ತೀರಿ? ಮಾರ್ಚ್ ಇಂದ ಏಪ್ರಿಲ್ ಮೇ ಬಿಸಿಲಿರುವಾಗ ಹಾಕಿದ ಮೇಲೆ ಒಂದು 15 ದಿವಸ ಆದ್ರೂ ಕಾಯಬೇಕು, ಬಿಸಿಲು ಇರಬೇಕು, ಇರಬಾರ್ದು. ಈ ಕೊಟ್ಟಿದ್ದಾಗಿದೆಯಲ್ವಾ? ಕೊಟ್ಟಾಗಿದೆ. ಮತ್ತೆ ಸಗಣಿ ಗೊಬ್ಬರವನ್ನು ಯಾವಾಗ ಪೂರೈಕೆ ಮಾಡ್ತೀರಿ? ಜೂನ್ ಅಲ್ಲಿ ಮಳೆ ಬಿದ್ದಾದ್ಮೇಲೆ ಸಗಣಿ ಗೊಬ್ಬರ ತೋಟಕ್ಕೆ ಹಾಕಿದ್ರೆ ಮಳೆ ಹೊಡೆಯುವಾಗ ಅದರ ರಸಗಳು ಕೆಳಗೆ ಮಣ್ಣಿಗೆ ಹೋಗಿ ಸೇರ್ಕೊಳ್ತಾ ಇಲ್ಲ ಅಂದ್ರೆ ಒಣಗಿ ಅದರ ಫಲವತ್ತತೆ ಕಡಿಮೆ ಆಗ್ಬಿಡ್ತದೆ. ರಾಸಾಯನಿಕ ಗೊಬ್ಬರ ವರ್ಷಕ್ಕೆ 2 ಸಾರಿ ಕೊಡ್ತಾ ಇದ್ವಿ, ಮೇ ಎಂಡ್ ತಪ್ಪಿದ್ರೆ ಜೂನ್ ಫಸ್ಟ್ ವೀಕ್ ಅಲ್ಲಿ ಕೊಡ್ತಾ ಇದ್ವಿ. ಮಳೆ ಮೇಲೆ ಡಿಪೆಂಡ್, ಮಳೆ ಎಷ್ಟಾಗಿದೆ ಅದರ ಮೇಲೆ ಇದು ಮಾಡ್ತೀವಿ. ಇನ್ನೊಂದು ಸೆಪ್ಟೆಂಬರ್ ಅಲ್ಲಿ ಕೊಡ್ತೇವೆ. ಓಹೋ, ಸರಾಸರಿ ನೋಡೋದಾದ್ರೆ 4-5 ವರ್ಷದ್ದು ಗಮನಿಸಿದ್ರೆ ನೀವು 1 ಎಕರೆಗೆ 8 ಚೀಲ ರಾಸಾಯನಿಕ ಗೊಬ್ಬರವನ್ನ ಪೂರೈಕೆ ಮಾಡ್ತೀರಿ? 1 ಎಕರೆಗೆ 1 ವರ್ಷಕ್ಕೆ ನಾವು 10 ಚೀಲ ರಾಸಾಯನಿಕ ಗೊಬ್ಬರ ಕೊಡ್ತೇವೆ 2 ಸಲ ಆಗಿ. ಓಹೋ, 5-5 ಚೀಲ. ತೋಟದಲ್ಲಿ ಎಂತೆಂತ ನೆರಳಿನ ಮರ ಇದಾವೆ? ತೋಟದಲ್ಲಿ ಸಿಲ್ವರ್ ಇದೆ, ಮತ್ತೆ ಎಬ್ಬಲ್ಸ್ ಇದೆ, ಮಾವಿನ ಮರ ಇದೆ, ಮತ್ತೆ ಹಲಸಿನ ಮರ ಇದೆ, ಪೊಂಗರ್ ಇದೆ, ಕಾಡು ಜಾತಿ ಮರಗಳು ಒಂದೊಂದಿದೆ. ಹತ್ತಿ ಮರಗಳು ಇದಾವಲ್ವಾ? ಹತ್ತಿ ಮರ ಇಲ್ಲ ನಮ್ಮ ಈ ಕಡೆ, ಹತ್ತಿ ಮರ ಕಡಿಮೆ ಇದೆ. ಬರೋದಿಲ್ವಾ ಅಥವಾ ಹಾಕಿಲ್ವಾ? ಹಾಕಿಲ್ಲ. ಓಹೋ, ಹತ್ತಿನೂ ಕಾಫಿ ತೋಟಕ್ಕೆ ಒಳ್ಳೇದಂತ ಹೇಳ್ತಾರಲ್ವಾ? ಹೌದೌದು. ಅದಕ್ಕೋ ಇಲ್ಲಿ ಅಷ್ಟೊಂದು ಬೆಳೆದಿಲ್ಲ, ಬೆಳೆಸಿಲ್ಲ. ಯಾವುದು ನೀವು ಕಂಡಂತೆ ಕಾಫಿ ತೋಟಕ್ಕೆ ಒಳ್ಳೆ ಅನುಕೂಲ ಮಾಡಿಕೊಡುವ ಮರ? ಹಲಸಿನ ಮರ ಎಲ್ಲ ಒಳ್ಳೇದು, ಪೂಲಿ ಮರ ಇರ್ತದೆ, ಅದ್ರ ಸೊಪ್ಪೆಲ್ಲ ಒಣಗಿ ಮಳೆಗಾಲದಲ್ಲಿ ಗೊಬ್ಬರ ರೀತಿಯಲ್ಲಿ ಇರ್ತದೆ, ಒಂದು ತೊಂದರೆ ಇಲ್ಲ. ಅಟ್ಟ ಮಾಡೋದು, ಇಂಗು ಗುಂಡಿಗಳನ್ನು ಮಾಡೋದು ಇದ್ದೇ ಇರುತ್ತಲ್ಲ? ಇದ್ದೇ ಇರ್ತದೆ. ಮರಗಸಿ ಯಾವಾಗ ನಿಮ್ಮಲ್ಲಿ ಮಾಡೋದು ಸಾಮಾನ್ಯವಾಗಿ? ಈ ವರ್ಷ 5 ಇಂಚು ಮಳೆ ಆದ ಮೇಲೆ ಶುರು ಮಾಡ್ತಾರೆ, ಮೇ ಎಂಡ್ ಅಲ್ಲಿ ಒಳ್ಳೇದು. ಈ ಸಲ ಮಳೆ ಹೊಡೆಯೋದ್ರಿಂದ ಸ್ವಲ್ಪ ಮುಂದೆ ಹೋಗ್ಬೋದು. ಈ ಟೈಮಲ್ಲಿ ಮರ ಕಸಿ ಮಾಡಿದ್ರೆ ಕಾಫಿ ಗಿಡಗಳಿಗೂ ತೊಂದರೆ ಆಗ್ತದೆ. ಈ ಸಲ ಯಾರು ಇವಾಗ ಶುರು ಮಾಡಿಲ್ಲ, ಲೇಟ್ ಆಗ್ತದೆ ಈ ವರ್ಷ. ಅದೇ ಧಗೆ ಇರೋದ್ರಿಂದ, ಬಿಸಿಲಿನ ಶಾಖ ಹೆಚ್ಚಿರೋದ್ರಿಂದ ಮರಗಸಿಯನ್ನ ಮುಂದೂಡೋದು ಒಳ್ಳೇದು ಅಂತ ಅನ್ಕೊಂಡು ಎಷ್ಟೋ ಜನ ಮಾತಾಡ್ತದಲ್ಲ. ಭತ್ತವನ್ನ ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ? ತಂದೆ ಅವರ ಕಾಲದಿಂದ ಕಂಟಿನ್ಯೂ ಮಾಡ್ಕೊಂಡೇ ನಾ ಬಂದಿದ್ದೀನಿ. 1 ವರ್ಷನೂ ಅಡ್ಲು ಬಿಡ್ಲಿಲ್ಲ. ಲಾಸ್ ಆದ್ರೂ ನಾವು ನಮ್ಮ ಗದ್ದೆಯಲ್ಲಿ ಬೆಳೆದಿರೋ ಭತ್ತವನ್ನು ನಾವೇ ಊಟ ಮಾಡೋಣ ಅಂತ ಹೇಳಿ ಇಂಟ್ರೆಸ್ಟ್ ಇಂದ ಅದನ್ನ ಮುಂದುವರ್ಸ್ಕೊಂಡು ಬರ್ತಾ ಇದೀವಿ. ಒಳ್ಳೇದು, ಒಂದ್ಸಲ ಲಾಸ್ ಆಗ್ತದೆ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಪ್ರೀತಿ ಇದೆ ನೋಡಿ, ಬೆಳಿಲೇಬೇಕು ಅಂತ. ಹೌದು, ದುಡ್ಡಿನ ವಿಚಾರ ಅಲ್ಲಿ ಬರೋದಿಲ್ಲ. ಬರೋದಿಲ್ಲ. ಆದ್ರೆ ಒಂದು ಆನಂದ ನಮ್ ಜಮೀನಲ್ಲಿ ಬೆಳೆ ಬಂದಾಗ ನೋಡ್ಲಿಕ್ಕೆ ಸೊಗಸು, ಸಂತೋಷ ಆಗ್ತದೆ. ಸಂತೋಷನೇ. ಮತ್ತೆ ಮಳೆಗಾಲದಲ್ಲಿ ಗದ್ದೆಗಳಿಗೆ ಹೋದ್ರೆ ಒಂದು ಖುಷಿಯೇ ಬೇರೆ. ಕೆಸರು ಆದ್ರೂ ಪರವಾಗಿಲ್ಲ, ನಮ್ಮ ಇದರಲ್ಲಿ ದುಡಿಯುವಂತ ಒಂದು ನಮಗೆ ಅನುಕೂಲ ಆದ್ರೆ ಇದೆ. ಆರೋಗ್ಯನು ಚೆನ್ನಾಗಿರ್ತದೆ. ಎದ್ದ ತಕ್ಷಣ ಗದ್ದೆಗೆ ಹೋಗೋದು, ತೋಟಕ್ಕೆ ಹೋಗೋದು, ಅಲ್ಲಿ ಬೆಳವಣಿಗೆಯನ್ನು ಗಮನಿಸೋದು ಸಂತೋಷಕರ. ನಿಜ ನಿಜ. ಯಾವುದೇ ಟೆನ್ಷನ್ ಇದ್ರೂ ಫ್ರೀ ಆಗಿರ್ತಾರೆ. ಹೌದೌದು. ಯಾವ ತಳಿಯನ್ನ ಬೆಳ್ಕೊಂತ ಬಂದಿದ್ರಿ? ನಾವು ಮೊದಲು BT ಬೆಳೀತಾ ಇದ್ವಿ, ಮತ್ತೆ ಸ್ವಲ್ಪ ಕಾಯಿಲೆ ಬಂದ ಮೇಲೆ ಅದನ್ನ ಬಾಕಿ ಮಾಡಿಬಿಟ್ಟು BKR ಅಂತ ಒಂದ್ ತಳಿ ತಗೊಂಡು ಬಂದು 2 ವರ್ಷ ನಟ್ಟಿದ್ವಿ. ಅದು ಲೇಟ್ ಆಗೋದ್ರಿಂದ ನಮಗೆ ಕಾಫಿ ಫಸಲು ಕೊಯ್ಯುವ ಟೈಮ್ ಬಂದ್ರಿಂದ ಲೇಟ್ ಆಗ್ತಂತ ಹೇಳಿ ಪುನಃ ಈ ಸಲ BT ಹಾಕಿದೀವಿ. ಏನದು BT? BT ಊಟಕ್ಕೂ ಚೆನ್ನಾಗಿರ್ತದೆ, ಸಣ್ಣ ಭತ್ತ ಅದು. ಅಕ್ಕಿ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಇರ್ತದೆ, ಸ್ಮೆಲ್ ಒಳ್ಳೆ ಚೆನ್ನಾಗಿರ್ತದೆ, ಮತ್ತೆ ದನಗಳಿಗೆ ಮೇವು ಚೆನ್ನಾಗಿ ಸಿಗ್ತದೆ ಅದರಲ್ಲಿ. ಭತ್ತವನ್ನ ಮತ್ತೆ ಬಿತ್ತನೆಗೆ ಮುಂದಿನ ವರ್ಷಕ್ಕೆ ಉಪಯೋಗಿಸ್ಕೋಬಹುದು? ಅದನ್ನೇ ಉಪಯೋಗಿಸ್ತೀವಿ. ಸುಮಾರು ಜನರಿಗೆ ನಾನು ಕೊಡ್ತಾ ಇದೀವಿ, ತಗೊಂಡು ಹೋಗ್ತಾರೆ ಒಬ್ಬೊಬ್ರು. ಸರಿ, ನೋಡಿಬಿಟ್ಟು ಅಂದ್ರೆ ಬಹಳ ವರ್ಷಗಳ ಕಾಲ ಬೆಳ್ಕೊಂತ ಬಂದಿದ್ದೀರಿ ಅಲ್ವಾ? ಹೌದು. ಮತ್ತೆ ಬಿತ್ತನೆ ಬೀಜಕ್ಕಾಗಿ ಮಾರ್ಕೆಟ್ ಹೋಗ್ಬೇಕು ಅಥವಾ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತರ್ಬೇಕನ್ನೋದೇನಿಲ್ಲ. ನಮ್ಮ ಭತ್ತದ ಬೀಜವನ್ನ ನೋಡ್ಕೊಟ್ಟು ಯಾವ್ದು ಮಿಶ್ರ ಇದ್ರೆ ತೆಗೆದುಬಿಟ್ಟು ಅದನ್ನೇ ಆರಿಸ್ಕೊಳ್ತೀವಿ. ಇಳುವರಿ ಎಲ್ಲ ಹೇಗಿದೆ? ಇಳುವರಿ ಎಕರೆಗೆ 15-20 ಕ್ವಿಂಟಲ್ ಬರ್ತದೆ. ಪರವಾಗಿಲ್ಲ. ನೀವೆಲ್ಲ ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ನಾಟಿ ಮಾಡ್ತೀರಿ? ಈಗ ಮಳೆ ನೋಡ್ಕೊಂಡು ಅದೇ ಜೂನ್ 25ರ ಮೇಲೆ ಮಡಿ ಮಾಡಿಬಿಟ್ಟು ನಾವು ಭತ್ತ ಸಸಿಗೆ ಹಾಕ್ತೀವಿ. ಒಂದು ಜುಲೈ 30ರಿಂದ ಇಲ್ಲಾಂದ್ರೆ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ನಾವು ನಾಟಿ ಮಾಡ್ತೀವಿ. ಓಹೋ, ಇದು ಹೊಳೆ ನುಗ್ಗುತ್ತೆ ಅನ್ನೋ ಒಂದು ಆತಂಕದಿಂದ ಸ್ವಲ್ಪ ವೇಟ್ ಮಾಡ್ತೀವಿ ನಾವು. ಅದೇ ಮಳೆ ನೋಡ್ಬಿಟ್ಟು ಕೆಲವೊಬ್ರು ಆಗಸ್ಟ್ ಮಧ್ಯಕ್ಕೂ ಆಗಸ್ಟ್ ಕೊನೆಗೂ ನಾಟಿ ಮಾಡ್ತೀವಿ. ಆತರ ಆಗಿರೋದಿದೆ ಅಲ್ವಾ? ಆಗಿದೆ ಆಗಿದೆ. ಆಗಸ್ಟ್ 15 ಕಳೆದು ನಟ್ಟಿರೋದು ಇದೆ. ಈ BT ತಳಿ ಇಳುವರಿ ಹೇಳಿದ್ರಿ, ಹುಲ್ಲಿಂದು? ಅದೇ ಹುಲ್ಲೊಂದು ಚೆನ್ನಾಗಿ ಹೈಟ್ ಬರ್ತದೆ, 3 ಅಡಿ ಹೈಟ್ ಬರ್ತದೆ. ಮಲಗಲ್ವಾ? ಮಲಗಲ್ಲ. ಓಹೋ, ಕೊಯ್ಲಿಕ್ಕೆ ಸುಲಭ ಇದೆ. ಆಳುಗಳನ್ನ ಉಪಯೋಗಿಸ್ಕೊಂಡು? ಆಳುಗಳನ್ನ ಉಪಯೋಗಿಸ್ಕೊಂಡು ಕೊಯ್ತೀವಿ, ಮಿಷಿನರಿ ಮಾಡೋದಿಲ್ಲ. ನೀವು ಉಪಯೋಗಿಸ್ಕೊಂಡು ಅಕ್ಕಿನ ಮತ್ತೆ ಸ್ಥಳೀಯವಾಗಿ ಅವ್ರಿಗೆ ಕೊಟ್ಟು ನಿಭಾಯಿಸ್ಕೊಂಡು ಹೋಗ್ತದ್ರಿ? ಸ್ವಲ್ಪ ಮಾರಾಟನಾಗುತ್ತ? ಮಾರಾಟ ಅಂತ ಮಾಡಿಲ್ಲ, ನಾವು ಇಟ್ಕೊಂಡಿವಿ. ಇವಾಗ ಕಳೆದ ವರ್ಷದ ಭತ್ತನೇ ಇದೆ, ಈ ವರ್ಷದ ಹಾಗೆ ಇದೆ. ಸರಿನೇ. ರಾಸಾಯನಿಕ ಗೊಬ್ಬರವನ್ನು ಕೊಡ್ತೀರಾ? ರಾಸಾಯನಿಕ ಗೊಬ್ಬರ ಕೊಡ್ತೀವಿ. ಎಷ್ಟು ಕೊಡ್ತೀರಿ ಒಟ್ಟು ಬೆಳೆ ಅವಧಿಯಲ್ಲಿ? 1 ಎಕರೆಗೆ 1.5 ಚೀಲ. ಓಹೋ, 70 kg. 70 kg ಅಷ್ಟೇ. ಎಂತದ್ ಕೊಡ್ತೀರಿ? 70-40 ಇಲ್ಲ ಅಂದ್ರೆ 90-40 ಕೊಡ್ತೀವಿ. ಮತ್ತೆ ಯೂರಿಯಾ ಮೇಲ್ ಗೊಬ್ಬರ ಕೊಡೋದು ಆತರ ಇಲ್ಲ, ಯೂರಿಯಾ ಜಾಸ್ತಿ ಕೊಡೋದಿಲ್ಲ. ಸಗಣಿ ಗೊಬ್ಬರನು ಕೊಡ್ತೀರಲ್ಲ? ಹೌದು. ಈ ಕಡೆ ಭತ್ತ ಬೆಳ್ಕೊಂಡು ಹಸು ಸಾಕೊಂಡು ಅದನ್ನ ತೋಟಕ್ಕೂ ನಿಮ್ಮ ಬದುಕಿಗೂ ಪೂರಕವಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರಿ. ಹೌದು. ಸಣ್ಣವರಿದ್ದಾಗ್ಲಿಂದ ನಿಮ್ ತಂದೆಯವರು ಹಸುಗಳನ್ನ ಸಾಕಂತ ಬಂದ್ರು, ನೀವು ಬಿಟ್ಟಿಲ್ಲ? ಬಿಟ್ಟಿಲ್ಲ. ಇಲ್ಲೆಲ್ಲ ಕೆಗ್ಗಾಲು ಸುತ್ತಮುತ್ತ ಹೇಳ್ತಾ ಇದ್ರಿ, ಒಂದು ಎರಡು ಮೂರು ಹಸುಗಳನ್ನ ಇಟ್ಕೊಂಡಿರೋರು ಹೆಚ್ಚಿದ್ದಾರೆ, ಮತ್ತೆ ಅದರಿಂದ ಅನುಕೂಲನ ಕಂಡಿದೀವಿ ಅಂತ. ನಮ್ಮ ಊರಲ್ಲಿ ತುಂಬಾ ಜನರು ಹಸು ಸಾಕ್ತಾರೆ. ಮೊದಲೆಲ್ಲ ಅಲ್ಲಿ ವಿಲೇಜ್ ಅಲ್ಲಿ ತುಂಬಾ ಹಸುಗಳು ಸಾಕೊಂಡು ಹಾಲಿನ ಡೈರಿ ಆಗ್ತಾ ಇತ್ತು. ಇವಾಗ ಆ ಡೈರಿ ಮೂರ್ನಾಡಲ್ಲಿ ಇಲ್ಲ. ಇವಾಗ ಅವರವರ ಖರ್ಚಿಗೂ ಮತ್ತೆ ಪಕ್ಕದಲ್ಲಿ ಇದ್ದವರು ತಗೊಳ್ತಾರೆ. ಹಾಲು ಮಾರಾಟ ಆಗೋದಿದೆ, ಇಲ್ಲ ಬೆಣ್ಣೆ ತುಪ್ಪನು ಮಾಡಿಕೊಡೋರಿದ್ದಾರೆ. ತುಪ್ಪ ಮಾರಾಟನೂ ಆಗ್ತದೆ ಅಲ್ವಾ? ಹೌದು. ಹಾಲು ಮಾರಾಟ ಆಗ್ಲಿಲ್ಲ ಅಂದ್ರೂ ಬೆಣ್ಣೆ ತುಪ್ಪ ಉಳಿಯಲ್ಲವಾ? ಇಲ್ಲ ಇಲ್ಲ. ಬೇಡಿಕೆ ಇದೆ. ಬೇಡಿಕೆ ಇದೆ. ಅದನ್ನ ಇಟ್ಕೊಂಡು ಬೇರೆಯವರು ಕೇಳಿದ್ರು ಕೊಡಬಹುದು, ಅಥವಾ ನೀವು ಆ ಕಡೆ ಕಡೆ ಹೋದಾಗ ಆತ್ಮೀಯರಿಗೂ ನೆಂಟರಿಗೂ ಕೊಡ್ತೀವಿ ನಾವು ಅಲ್ವಾ? ಈಗ ಸದ್ಯ ನಿಮ್ದು ಎಷ್ಟು ಹಸುಗಳಿದಾವೆ, ಎಷ್ಟು ಹಾಲು ಸಿಗ್ತಾ ಇದೆ, ಏನ್ ಮಾಡ್ತದ್ರಿ ಹೇಳಿ? ಇವಾಗ ಎರಡು ಹಸು ಹಾಲು ಕರಿತಾ ಇದ್ದೀವಿ, ಆರರಿಂದ ಏಳು ಲೀಟರ್ ಹಾಲು ಬರ್ತದೆ ಇವಾಗ. ಅದನ್ನ ಇವಾಗ ಬೇಡಿಕೆ ಕಡಿಮೆ ಇದೆ ಹಾಲಿಗೆ, ಆದ್ರೂ ಫೀಡ್ ಎಲ್ಲ ಹಾಕೊಂಡು ಖರ್ಚು ಜಾಸ್ತಿ ಉಂಟು. ಆದ್ರೂ ನಮಗೆ ಮನೆ ಉಪಯೋಗಕ್ಕೆ ಹಾಲು ಸಿಗ್ತದೆ, ಮೊಸರು ಸಿಗ್ತದೆ, ತುಪ್ಪ ಸಿಗ್ತದೆ. ನಮ್ಮ ಜೀವನಕ್ಕೆ ತೊಂದರೆ ಇಲ್ಲ, ಆರೋಗ್ಯವಾಗಿ ಇದ್ದೀವಿ. ಬೇಸಿಗೆಗಾಲದಲ್ಲಿ ಮೊಸರಿನಲ್ಲಿ ಊಟ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು. ನಿಜ ನಿಜ. ದಿವಸ ಟೌನಿಗೆ ಹೋಗ್ಬಿಟ್ಟು ತರೋದಕ್ಕಿಂತ ನಮ್ಮ ಮನೇಲಿ ಇದ್ರೆ ಯಾವಾಗಲೂ ಟೌನಿಗೆ ಹೋಗುವಂತ ವ್ಯವಸ್ಥೆನೂ ಇರೋದಿಲ್ಲ. ಹೌದು, ಉಳಿತಾಯ ಆಗ್ತದೆ ನಮಗೆ. ಹಾಲು ಮಾರಾಟ ಆಗ್ಲಿಲ್ಲ ಅಂದ್ರೆ ಕಾಯಿಸಿ ಬೆಣ್ಣೆ ತುಪ್ಪ ಮಾಡ್ಕೋಬಹುದು ಅಲ್ವಾ? ಬೆಣ್ಣೆ ತುಪ್ಪ ಮಾಡ್ಕೊಳ್ತೀವಿ. ತಿಂಗಳಿಗೆ ಎಷ್ಟು ಬೆಣ್ಣೆನ ಕೊಡ್ತೀರಿ ಅಥವಾ ಮಾರಾಟ ಮಾಡ್ತೀರಿ ತುಪ್ಪನ? ತುಪ್ಪ ಒಂದು 3 kg ಎಲ್ಲ ಬರ್ತದೆ ತಿಂಗಳಿಗೆ. ಇಲ್ಲೆಲ್ಲ ಏನ್ ಬೆಲೆಯಲ್ಲಿ ಮಾರಾಟ ಆಗುತ್ತೆ ಬೆಣ್ಣೆ ಆಗ್ಲಿ ತುಪ್ಪ ಆಗ್ಲಿ? 1 kg 600 rupees ಮಾರಾಟ ಮಾಡ್ತಾ ಇದ್ವಿ. ಬೆಣ್ಣೆನು ಕೊಡೋರು ಇದಾರ? ಬೆಣ್ಣೆ ಕೇಳೋರು ಇಲ್ಲ. ಓಹೋ, ತುಪ್ಪ ಸರಿಯಾಗಿ ಕೇಳ್ತಾರೆ. ಕೆಲವೊಬ್ರು ಇಲ್ಲ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕಂತ ಅನ್ಕೊಂಡು ಬೆಣ್ಣೆನೆ ತಗೊಂಡು ಹೋಗಿ ಕಾಯಿಸಿ ತುಪ್ಪ ಮಾಡ್ಕೊಳ್ಳೋದಿದೆ. ಈಗ ನೀವು ಮಾಡೋ ತುಪ್ಪಕ್ಕೆ ಒಳ್ಳೆ ಬೇಡಿಕೆ ಇದೆ, ಮತ್ತೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತೀರಾ? ಬೇಡಿಕೆನೆ ತುಂಬಾ ಇದೆ, ನಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟ ಆಗ್ತಾ ಇಲ್ಲ. ಈ ಸಲ ಮಳೆ ಒಡೆಯೋದ್ರಿಂದ ಹಸುಗಳಿಗೆ ಮೇವು ಸ್ವಲ್ಪ ಕಡಿಮೆ ಆಗಿದೆ, ಅದರಿಂದ ಹಾಲಿನಲ್ಲಿ ಇಳುವರಿ ತುಂಬಾ ಕಡಿಮೆ ಆಗಿದೆ ಈ ಸಲ. ನಮ್ಮ ಒಣ ಹುಲ್ಲಿಂದೇ ಅವರಿಗೆ ಅಷ್ಟೇನು ಹಾಲು ಕೊಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಫೀಡ್ ಹಾಕ್ತಿವಿ, ಅಷ್ಟೇನು ಇಳುವರಿ ಸಿಗ್ತಾ ಇಲ್ಲ. ಹಸಿರು ಹುಲ್ಲು ಅಂತ ಪ್ರತ್ಯೇಕ ಬೆಳೆಸ್ಕೊಂಡಿಲ್ಲ ನಾವು. ಹಸಿರು ಹುಲ್ಲು ಹಾಕಿದ್ರೆ ಬೇಸಿಗೆಯಲ್ಲಿ ಒಳ್ಳೆ ಹಾಲು ಸಿಗುತ್ತೆ, ಇಳುವರಿ ಚೆನ್ನಾಗಿರುತ್ತೆ. ಈ ಸಲ ಬೇಸಿಗೆಯಲ್ಲಿ ಹುಲ್ಲು ಇಲ್ಲದರಿಂದ ಸ್ವಲ್ಪ ಹಾಲಿನ ಪ್ರಮಾಣ ಕಡಿಮೆ ಆಗಿದೆ. ಭತ್ತಕ್ಕೂ ಸಗಣಿ ಗೊಬ್ಬರ ಕೊಡ್ತೀರಿ, ತೋಟಕ್ಕೂ ಪೂರೈಕೆ ಮಾಡ್ತಾ ಇದ್ದೀವಿ, ಮತ್ತೆ ಹೆಚ್ಚುವರಿ ಆದ ಕರುಗಳನ್ನು ಮಾರಾಟ ಮಾಡ್ತಾ ಇರ್ತೀರಿ? ಮಾಡ್ತಾ ಇದೆ. ಅದೇನು ಪುಕ್ಕಟ್ಟೆ ಕೊಡ್ತೀರಾ ಅಥವಾ? 2 years ಅದನ್ನ ಸಾಕ್ಬಿಟ್ಟು ಮಾರಾಟ ಮಾಡ್ತೀವಿ. ಇಲ್ಲೆಲ್ಲ 2 years ಕಡಸುಗಳು ಅಥವಾ ಕರುಗಳು ಗಬ್ಬಾಗಿದ್ ಕೊಡ್ತೀರಾ ಅಥವಾ? ಗಬ್ಬಾಗಿದಕ್ಕೆ ಎಲ್ಲ 25-30 rupees ತಗೊಂಡು ಹೋಗಿದ್ದಾರೆ. ಮತ್ತೆ ಸಣ್ಣದು 1.5-2 years ಒಳಗಡೆ ಇದ್ರೆ ಒಂದು 15 rupees ಅಲ್ಲಿ ತಗೊಳ್ತಾರೆ. ಬೇಡಿಕೆ ಇದೆ. ಹಸು ಸಾಕ್ಲಿಕ್ಕೆ ಅಥವಾ ಕೂಡಿ ಹಾಕ್ಲಿಕ್ಕೆ ಗೊಬ್ಬರ ಗ್ಯಾಸ್ ಏನಾದ್ರೂ ಮಾಡಿಸ್ಕೊಂಡಿದ್ರ? ಮೊದಲು ಇತ್ತು ಗೊಬ್ಬರ ಗ್ಯಾಸ್, ಆ ಕಾಲದಲ್ಲಿ ಗ್ಯಾಸ್ ಇಲ್ಲದಿರುವಾಗ ಗೊಬ್ಬರ ಗ್ಯಾಸ್ ಇತ್ತು ಮನೇಲಿ ಮಾಡ್ಕೊಂಡಿದೀವಿ. ಇವಾಗ ಗ್ಯಾಸ್ ಇರೋದ್ರಿಂದ ನಾವು ಗೊಬ್ಬರ ಗ್ಯಾಸ್ ಅನ್ನ ತೆಗೆದು ಬಿಟ್ಟಿದೀವಿ. ಎರೆಹುಳು ಗೊಬ್ಬರ ಏನಾದ್ರೂ ಮಾಡ್ಕೊಂತೀರ? ಇಲ್ಲ, ಅದು ಮಾಡ್ಕೊಂಡಿಲ್ಲ. ಸಗಣಿ ಗೊಬ್ಬರನ್ನೇ ಮಾಡ್ಕೊಳ್ತೀವಿ. ಪಿಯುಸಿವರೆಗೆ ವಿದ್ಯಾಭ್ಯಾಸ ಮಾಡಿಕೊಂಡು ಹೊರಗಡೆನೂ ಸ್ವಲ್ಪ ಉದ್ಯೋಗ ಮಾಡಿದ್ರಿ. ಹೌದು, ಅನಿವಾರ್ಯ ಅನ್ನೋ ರೀತಿಯಲ್ಲಿ ಅಥವಾ ಭೂಮಿ ತಾಯಿ ನಿಮ್ಮನ್ನ ಕೆಲಸ ಮಾಡಲಿಕ್ಕೆ ಕರೆದಿದೆ. ಏನನ್ಸುತ್ತೆ ಹಿಂದಿನ ದಿನಗಳನ್ನು ನೆನಪು ಮಾಡಿಕೊಂಡು ಪ್ರಸ್ತುತ ಸನ್ನಿವೇಶವನ್ನ ಅವಲೋಕನ ಮಾಡಿದ್ರೆ ಬದುಕು ಹೇಗನ್ಸುತ್ತೆ? ಅಲ್ಲ, ಇವಾಗದು ಎಲ್ಲ ಮುಂದುವರಿದ ಇದರಲ್ಲೇ ಆಗೋದ್ರಿಂದ ಒಂದೊಂದ್ಸಲ ಸಮಸ್ಯೆ ಆಗ್ಬೋದು ನಮಗೆ. ಹೌದು, ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು, ಆದ್ರೆ ಸಂತೋಷವಾಗಿದ್ದೀವಿ. ಹಿಂದಿನ ಕಾಲದಲ್ಲಿ ವ್ಯವಸ್ಥೆಗೆ ಅದನ್ನು ಅಳವಡಿಸಿಕೊಂಡು ಬಂದಿರೋದ್ರಿಂದ ನಮ್ಮ ಜೀವನಕ್ಕೆ ತೊಂದರೆ ಇಲ್ಲ. ಮತ್ತೆ ಬೆಳೆದಿದ್ದೀವಿ ಅಲ್ವಾ? ಈಗ ನಿಮ್ಮ ಕೆಲಸಗಳ ಪರಿಣಾಮದಿಂದ ಉತ್ತಮವಾದ ಮನೆ ಕಟ್ಟಿಸ್ಕೊಂಡಿದ್ರಿ, ಮಕ್ಕಳನ್ನ ಓದಿಸಿದ್ರಿ, ಇನ್ನೂ ಮಾಡೋದಿದೆ ಅಲ್ವಾ? ನಮ್ಮ ಇತಿಮಿತಿಯಲ್ಲಿ ಜೀವನ ಮಾಡಿದ್ರೆ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು, ತೊಂದರೆ ಏನಿಲ್ಲ. ಮನೆಯಲ್ಲಿ ಯಾರ್ಯಾರಿದ್ರಿ? ನಮ್ಮ ತಾಯಿ ಇದ್ದಾರೆ, ವೈಫ್ ಇದ್ದಾರೆ, ಮಕ್ಕಳು ಇಬ್ಬರಲ್ಲಿ ಹೆಣ್ಣು ಮಕ್ಕಳು, ಒಬ್ರು ಗಂಡು ಮಗ. ಹಿರಿಯವಳು MSc ಮಂಗಳೂರಲ್ಲಿ ಮಾಡ್ತಾ ಇದ್ದಾಳೆ, ಎರಡನೇವಳು CA ಮತ್ತೆ ಡಿಗ್ರಿ ಮಂಗಳೂರಲ್ಲಿ ಮಾಡ್ತಾ ಇದ್ದಾಳೆ, ಮಗ 10th ನೆಕ್ಸ್ಟ್ ಮೂರ್ನಾಡಲ್ಲಿ ಓದ್ತಾ ಇದ್ದಾನೆ. ಎಲ್ಲರೂ ಬಿಡುವುದಾಗೆಲ್ಲ ಭೂಮಿ ಕೆಲಸ ಮಾಡ್ತೀರಿ? ನಿಮ್ಮ ಶ್ರೀಮತಿ ಅವರು ಎಲ್ಲ ಮಾಡ್ತೀವಿ ನಾವು. ಅದೇ ಉಸ್ತುವಾರಿ ಮಾಡೋದು, ತೊಡಸ್ಕೊಳ್ಳೋದು ಎಲ್ಲ ಇಂಟ್ರೆಸ್ಟ್ ಇದೆ ಅವರಿಗೂ. ಒಳ್ಳೇದು. ಭೂಮಿ ಕೆಲಸ ಮಾಡೋದು ಕೆಟ್ಟದಂತ ಯಾರು ಹೇಳಲಿಕ್ಕೆ ಸಾಧ್ಯನಿಲ್ಲ, ಅದು ಸೂಕ್ತನು ಅಲ್ಲ. ಹೌದು, ಭೂಮಿ ತಾಯಿ ಯಾವಾಗಲೂ ಮೋಸ ಮಾಡೋದಿಲ್ಲ ದೊಡ್ಡದವರಿಗೆ. ಅದೇ ತೋಟದಲ್ಲಿ ಎಂತೆಂತ ಹಣ್ಣಿನ ಮರಗಿಡಗಳಿದಾವೆ ಮಾರಾಟಕ್ಕೂ ನಿಮ್ಮ ಬಳಕೆಗೂ? ಬಾಳೆ ಇದೆ, ಸಪೋಟ ಇದೆ, ಬಟರ್ಫ್ರೂಟ್ ಇದೆ, ಕಿತ್ತಳೆ ಇವಾಗ ಒಂದೊಂದು ಫಸಲು ಕೊಡ್ತಾ ಉಂಟು. ಅನಾನಸ್? ಅನಾನಸ್ ಇಲ್ಲ. ಬಟರ್ಫ್ರೂಟ್ ಈಗಾಗಲೇ ಮಾರಾಟ ಆಗಿದೆಯಾ ಏನಾದ್ರೂ? ಈ ವರ್ಷ ಆಗಿಲ್ಲ, ಇನ್ನು ಆಗ್ಬೇಕಷ್ಟೇ. ಇವಾಗ ಹೂ ಅರಳ್ತಾ ಇದೆ. ಎಷ್ಟು ಸಿಕ್ತು ಬೆಲೆ? ಕೆಜಿಗೆ 30-40 rupees ಕೇಳ್ಕೊಂಡು ಹೋಗ್ತಾರೆ. ಈ ವರ್ಷ 80-120 ತನಕ ಬೆಲೆ ಇದೆ ಅಂತ ಹೇಳ್ತಾರೆ. ಇವಾಗ ಶುರು ಆಗಿದೆ, ನಮ್ ಕಡೆ ಇನ್ನೂ ಆಗಿಲ್ಲ. ಶುರುವಾದ್ಮೇಲೆ ಸ್ವಲ್ಪ ಬೆಲೆ ಕಡಿಮೆ ಆಗ್ಬೋದೇನೋ, ಅದೇ ಅಥವಾ ಏನು ಆಗ್ತದೋ ಗೊತ್ತಿಲ್ಲ. ಒಟ್ಟಾರೆ ಕೃಷಿಗೆ ಬಂದು ಚೆನ್ನಾಗಿ ಕೆಲಸ ಮಾಡ್ತಾ ಬೆಳವಣಿಗೆ ಆಗಿದೆ ಆಗಿದೆ ಅಲ್ವಾ. ಅದರ ಮಧ್ಯದಲ್ಲಿ ನಾನು ಶುಂಠಿಯನ್ನು ಕೃಷಿಯಾಗಿ ತಗೊಂಡು ಒಂದು 15 ವರ್ಷ ಶುಂಠಿ ಬೆಳೆಯನ್ನು ಬೆಳೆಸಿದೀನಿ. ಅದರಲ್ಲಿ 2-3 ವರ್ಷ ಲಾಸ್ ಆಗಿದೆ, ಆದ್ರೆ ಶುಂಠಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದ್ದೀನಿ ನಾನು. ಒಳ್ಳೆ ಬೆಲೆ ಸಿಕ್ಕಿದೆ, ಒಂದೊಂದ್ಸಲ ಲಾಸ್ ಆಗಿದ್ದೀನಿ. ಅದರಿಂದ ತೊಂದರೆ ಆಗಿಲ್ಲ ಕೃಷಿಯಲ್ಲಿ. ದಿನಸಿ ಅಂಗಡಿನೂ ಇಟ್ಕೊಂಡಿದ್ರೆ ಒಂದು ದಿನಸಿ ಆಯ್ತು, 20 ವರ್ಷದಿಂದ ನಡೆಸ್ತಾ ಇದ್ದೀನಿ. ಸಣ್ಣ ಮಟ್ಟದಲ್ಲಿ ಇಲ್ಲಿ ಜನಗಳಿಗೆ ಅನುಕೂಲ ಆಗ್ತದೆ, ನಮಗೂ ನಮ್ಮ ಮನೆ ಖರ್ಚಿಗೂ ಒಂದು ವ್ಯವಸ್ಥೆ ಇದೆ ಅದರಲ್ಲಿ. ಹೌದು, ಬೆಳಗ್ಗೆ ಮತ್ತು ಸಾಯಂಕಾಲ, ಬೆಳಗ್ಗೆ ಮತ್ತು ಸಂಜೆ ಓಪನ್ ಮಾಡ್ತೀನಿ. ಒಂದೆರಡು ಗಂಟೆ ಓಪನ್ ಮಾಡಿ ವ್ಯವಹಾರ ಮಾಡ್ತೀರಾ? ಹೌದು. ಭತ್ತವನ್ನ ನೀವು ಅಷ್ಟೇನು ಮಾರಾಟ ಮಾಡ್ಲಿಕ್ಕೆ ಆಲೋಚನೆ ಮಾಡಲ್ಲ? ಮಾಡಿಲ್ಲ. ಕಾಫಿ ಕಾಳುಮೆಣಸು ಮಾರಾಟ ಮಾಡಲೇಬೇಕು. ಮಾಡಲೇಬೇಕು. ಹೇಗೆ ಅದನ್ನ ಆ ವರ್ಷನೇ ಕೊಟ್ಬಿಡ್ತೀರಾ ಅಥವಾ ಧಾರಣೆಯನ್ನು ನೋಡಿಕೊಂಡು ವ್ಯವಹಾರ ಮಾಡ್ತೀರಾ ಹೇಗೆ? ಆಳುಗಳಿಗೆಲ್ಲ ಸಂಬಳ ಕೊಡ್ಬೇಕಾದ್ರೆ ಕಾಫಿ ಮೆಣಸು ಕೆಲಸ ಇರ್ತದೆ, ಕಪಾತು ಮಾಡಿಸ್ಬೇಕು. ಅವಾಗೆಲ್ಲ ಅರ್ಧ ಕಾಫಿ ಕೊಟ್ಟಾಗ್ಬಿಟ್ಟಿದೆ ಇವಾಗಲೇ. ಇವಾಗ ಕಾಫಿ ರೇಟ್ ಸ್ವಲ್ಪ ಜಂಪ್ ಆಗ್ತಾ ಉಂಟು, ಈ ಸಲ ಇಟ್ಟುಕೊಂಡ್ರೆ ಬರ್ಬೋದು. ಆದ್ರೆ ದುಡ್ಡಿದ್ದವರಿಗೆ ತೊಂದರೆ ಇಲ್ಲ, ದುಡ್ಡು ಇಲ್ಲದವರಿಗೆ ಕಾಫಿ ಮೆಣಸು ಇಟ್ಕೊಳ್ಳುವಂತ ವ್ಯವಸ್ಥೆನೂ ಇರಬೇಕು. ಮತ್ತೆ ಇವಾಗ ಬ್ಯಾಂಕಿನಿಂದ ಸಾಲ ತಕೊಂಡ ಮೇಲೆ ಇವಾಗ ಕಟ್ಟುವಂತ ದಿವಸ ಬಂದ್ಬಿಟ್ಟಿದೆ, ಮಾರಾಟ ಮಾಡಲೇಬೇಕು. ಈಗ ಒಂಥರ ಕಷ್ಟನೇ, ಸುಧಾರಿಸ್ಕೊಂಡು ಹೋಗ್ಬೇಕು. ಕಾಳುಮೆಣಸನ್ನು ಹಾಗೆ ಮಾಡ್ತೀರಾ? ಕಾಳುಮೆಣಸನ್ನು ಇಟ್ಕೊಳ್ತೀವಿ, ಇವಾಗ ಅದನ್ನು ವೇಟ್ ಮಾಡ್ತಾ ಇದ್ದೀವಿ. ಓಹೋ, ಏನಂತಾರೆ ಜನ ನಿಮ್ಮ ಸುತ್ತಮುತ್ತ ಪ್ರದೇಶದಲ್ಲಿ ಕಾಳುಮೆಣಸಿಗೆ ಮುಂದೆ ಬೆಲೆ ಬರಬಹುದಾ ಅಥವಾ ಇಲ್ಲ? ಈ ಸಲ ಬರಲಿಕ್ಕಿಲ್ಲ ಅಂತ ಹೇಳ್ತಾರೆ. ಇವಾಗ 475 ಇದೆ, 500-510 ಬರಬಹುದು ಅಂತ ವ್ಯಾಪಾರಸ್ಥರು ಒಂದು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಹೊರಗಡೆ ದೇಶದಿಂದ ಇವಾಗ ಕಾಳುಮೆಣಸು ಆಮದು ಮಾಡ್ಕೊಂಡು ಬರ್ತಾ ಇದೆ, ಅದರಿಂದ ರೇಟ್ ಜಂಪ್ ಆಗಲಿಕ್ಕಿಲ್ಲ ಅಂತ ಹೇಳ್ತಾ ಉಂಟು ವ್ಯಾಪಾರಸ್ಥರು. ಅಡಿಕೆ ಹಸಿದ್ನೇ ಕೊಟ್ಬಿಡ್ತೀರಾ? ಹಸಿನೇ ಕೊಡ್ತಾ ಇದ್ವಿ. ಎಷ್ಟು ಮರಗಳಿದಾವೆ ನಿಮ್ದು ಮತ್ತೆ ನಿಮ್ ದೊಡ್ಡಪ್ಪನವ್ರದ್ದು? ಎಷ್ಟಾಗುತ್ತೆ? 30-35 ಕ್ವಿಂಟಾಲ್ ಬರ್ತದೆ ಇವಾಗ. ಏನ್ ಬೆಲೆಗೆ ಕೊಟ್ರಿ ಈ ವರ್ಷ? ಈ ವರ್ಷ ಕ್ವಿಂಟಾಲ್ಗೆ 5,000 ರೂಪಾಯಿ ಕೊಟ್ಟಿದೀವಿ. ಹೋದ ವರ್ಷ ಆಚೆ ವರ್ಷ? ಹೋದ ವರ್ಷ 4,000 ರೂಪಾಯಿ ಇತ್ತು, ಈ ಸಲ 5,000 ರೂಪಾಯಿ ವರೆಗೆ ಬಂದಿದೆ. ಈಗ 16 ವರ್ಷಗಳಿಂದ ಅಡಿಕೆನ ಬೆಳ್ಕೊಂತ ಬಂದಿದ್ದೀವಿ. ಈ ಬೆಲೆ ಹಿಂದೆ ಇಷ್ಟವರೆಗೆ ಬರ್ಲಿಲ್ಲ, ಈ ಸಲ ಬಂದಿಲ್ಲ. ಏನು 20-25 ರೂಪಾಯಿ 30 ರೂಪಾಯಿ ತನಕ ಆಗಿದೆ ಇತ್ತು, ಈ ಸಲನೆ 50 ರೂಪಾಯಿ ಬಂದಿದೆ ಕೆಜಿ. ಮತ್ತೆ ಹೆಚ್ಚಿಗೆ ಹಾಕ್ತಾ ಇದ್ರ ತೋಟದಲ್ಲಿ ಅಡಿಕೆನ? ಹಾಕ್ತಾ ಇದ್ದೀನಿ, ಈ ಸಲ ಒಂದು 1,500 ಗಿಡ ನರ್ಸರಿ ಮಾಡಿದೀನಿ. ಮರ್ಕಪಾತ್ ಅನ್ನೋ ಮಾಡ ಅಗತ್ಯ ಇರೋದಿಲ್ಲ. ಹೌದು, ಮತ್ತೆ ನೀಟ ನೋಡ್ಕೊಂಡ್ರೆ ಒಳ್ಳೆ ವರಮಾನದ ಬೆಳೆ ಮನೆ. ಹೌದು, ನವಂಬರ್ ಇಂದ ಜನವರಿವರೆಗೆ ಯಾವುದು ಬೆಳೆಗಳು ಬಂದಿರೋದಿಲ್ಲ. ಅವಾಗ ಈ ಅಡಿಕೆ ಬಂದರಿಂದ ನಮಗೆ ಮುಂದಿನ ಗದ್ದೆ ಕೆಲಸ ಆಗಿರ್ಬೋದು, ಕಾಫಿ ಕುಯ್ಲಿಕ್ಕೆ ಆಗಿರ್ಬೋದು, ಅಂತೂ ಆ ಟೈಮಲ್ಲಿ ದುಡ್ಡು ಬರೋದ್ರಿಂದ ಎಲ್ಲದಕ್ಕೂ ಒಂದು ಉಪಯೋಗ ಆಗ್ತದೆ. ಇಲ್ಲೆಲ್ಲ ಆನೆಗಳು ಹಂದಿಗಳು ಅವೆಲ್ಲ ಸಮಸ್ಯೆ ಇಲ್ಲ ನಮ್ಮ ಈ ಏರಿಯಾದಲ್ಲಿ? ಆನೆಗಳ ಸಮಸ್ಯೆ ಇಲ್ಲ, ಹಂದಿಗಳದು ಇಲ್ಲ. ಓ, ಪರವಾಗಿಲ್ಲ. ಹೌದು, ಧಾರಾಳವಾಗಿ ಭತ್ತವನ್ನು ಬೆಳ್ಕೋಬಹುದು, ಇನ್ನು ಬೇರೆ ಬೆಳೆಗಳಿಗೂ ಸಮಸ್ಯೆ ತೊಂದರೆ ಯಾವುದಿಲ್ಲ. ಸ್ವಲ್ಪ ಮಂಗಗಳ ಒಂದು ಕಾಟ ಇದೆ ಈ ಕಡೆ, ತುಂಬಾ ಮಂಗಗಳಿದೆ. ಮಂಗಗಳು ಏನ್ ಮಾಡ್ತವೆ? ಮಂಗಗಳು ಕಾಫಿದು ಕೊಂಬೆಗಳನ್ನು ಮುರಿದು ಬಿಟ್ಟು ಅಲ್ಲಿ ತಿಂದು ಬಿಟ್ಟು ಎಸಿತದೆ. ಅದು ಮಂಗಗಳು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಇಲ್ಲಿ. ಮತ್ತೇನು ನಿಯಂತ್ರಣಕ್ಕೆ? ನಿಯಂತ್ರಣಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದೆರಡಾದ್ರೆ ನಿಯಂತ್ರಣ ಮಾಡಿಕೊಳ್ಬಹುದು. ಒಂದೊಂದು ಗುಡ್ಡೆಯಲ್ಲಿ ಒಂದು 100-150 ಮಂಗಗಳು ಇರ್ತದೆ. ಓಹೋ, ಅದು 3-4 ಬ್ಯಾಚ್ಗಳಿದೆ ಈ ಊರಲ್ಲಿ. ಓಹೋ, ಇವಾಗ ಮಂಗಗಳನ್ನೊಂದು ಸಮಸ್ಯೆ ಆಗ್ಬಿಟ್ಟಿದೆ ರೈತರಿಗೆ. ಒಳ್ಳೇದಾಗ್ಲಿ ಮಧುಕುಮಾರ್ ಅವರೇ, ಆಸಕ್ತಿಯಿಂದ ಕೃಷಿಯಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಮಳೆ ವ್ಯತ್ಯಾಸ ಆಗಿದೆ ಈ ವರ್ಷ, ಮುಂದಿನ ದಿನಗಳು ರೈತರಿಗೆ ಒಳಿತನ್ನು ಉಂಟು ಮಾಡಲಿ ಅನ್ಕೊಂಡು ನಾವು ಆಶಿಸ್ತೀವಿ. ನಿಮ್ಮ ಕಾಫಿ ಕಾಳುಮೆಣಸು ಭತ್ತದ ಕೃಷಿಯಲ್ಲಿನ ಅನುಭವಗಳನ್ನ ಹಾಗೆ ಹಸುಗಳನ್ನ ಸಾಕೊಂಡು ಇದಕ್ಕೆ ಪೂರಕವಾಗಿ ಬಳಕೆ ಮಾಡ್ಕೊಳ್ತದ್ರಿ. ಹಸಿರು ಮೇವು ಬೆಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತೀರಾ? ಅವಕಾಶ ಇಲ್ಲ ನಮಗೆ. ಈಗ ಭತ್ತದ ಗದ್ದೆ ಆದ್ಮೇಲೆ ಏನಾದರೂ ತರಕಾರಿ ಸಾಗುವಳಿ ಮಾಡ್ಕೊಳ್ತೀರಾ? ಇಲ್ಲ, ಮಾಡ್ಲಿಲ್ಲ. ನೀರಿನ ವ್ಯವಸ್ಥೆ ಕಷ್ಟ ಇದೆ. ಓ, ಹಾಗೆ. ಹೌದು, ನೀರಿದ್ದರೆ ಅಲ್ಲಿನೂ ನೀವು ತೊಡಸ್ಕೊಳ್ತಾ ಇದ್ದೀರಿ. ಹೌದು. ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ, ಧನ್ಯವಾದಗಳು. ಓಕೆ, ನಮಸ್ಕಾರ. ನಮಸ್ಕಾರ ಕೇಳುಗರೆ. ಇದುವರೆಗೆ ಮಡಿಕೇರಿ ತಾಲೂಕು ಕಿಗ್ಗಾಲು ಗ್ರಾಮದ ಪುದಿಯೊಕ್ಕಡ ಎಂ ಮಧುಕುಮಾರ್ ಅವರ ಕೃಷಿ ಅನುಭವಗಳು, ಅದರಲ್ಲೂ ಕಾಫಿ ಕಾಳುಮೆಣಸು ಭತ್ತ ಹಸು ಸಾಕಾಣಿಕೆ ಇವುಗಳಲ್ಲಿ ಹೇಗೆ ಸಾಗಿದರೆ, ಹೇಗೆ ನಿಭಾಯಿಸಿದರೆ ಅನ್ನೋದ್ರ ಬಗ್ಗೆ ವಿಚಾರಗಳು ಪ್ರಸಾರವಾದವು. ಅವರ ಸಂಖ್ಯೆ 9345866638, 9345866638. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೆಳಗರೆ ಈಗ ಒಂದು ಚಿತ್ರಗೀತೆ. 7 ಸುತ್ತಿನ ಕೋಟೆ ಚಿತ್ರಕ್ಕಾಗಿ ವಾಣಿ ಜೈರಾಮ್ ಹಾಡಿದ್ದಾರೆ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಎಲ್ ವೈದ್ಯನಾಥನ್. ಏಳು ಸುತ್ತಿನ ಕೋಟೆ ಚಿತ್ರದ ಗೀತೆಯೊಂದಿಗೆ ನಮ್ಮ ಇವತ್ತಿನ ಕಿಸಾನವಾಣಿ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನವಾಣಿಯಲ್ಲಿ ಬೇಸಿಗೆ ಧಗೆಯ ಸಂದರ್ಭದಲ್ಲಿ ಕಾಫಿ ಬೆಳೆ ರಕ್ಷಣೆ ಮತ್ತು ಪೋಷಣೆ ಕುರಿತು ಎಸ್ ಎಲ್ ಪಾಟೀಲ್ ಅವರೊಡನೆ ಸಂದರ್ಶನ ಕೇಳುವಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆ ಕೃಷಿ ವಿದ್ಯೆ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್. ಇದರ ಸ್ಥಾಪಕಾಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಭಾರತ ಚುನಾವಣಾ ಆಯೋಗ ಕೊಡಗು ಜಿಲ್ಲೆನ 208, ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಮತ್ತು ವಿರಾಜಪೇಟೆನ 209 ವಿಧಾನಸಭಾ ಕ್ಷೇತ್ರಗಳಿಗೆ ಸಾಮಾನ್ಯ ವೀಕ್ಷಕರಾಗಿ ವಿಕ್ರಮ್ ಸಿಂಗ್ ಮಲ್ಲಿಕ್ ಅವರನ್ನು ನಿಯೋಜನೆ ಮಾಡಿದ್ದು, ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿ ಡಾ ಬಿಸಿ ಸತೀಶ್ ಅವರನ್ನು ಇಂದು ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಭೇಟಿ ಮಾಡಿ ಚುನಾವಣೆ ಸಿದ್ದತೆ ಬಗ್ಗೆ ಪರಿಶೀಲನೆ ನಡೆಸಿದರು. ವಿಧಾನಸಭಾ ಚುನಾವಣೆ ಸಂಬಂಧ ಜಾಸ್ತಿ ಮಾಹಿತಿಗೆ ಜಿಲ್ಲಾಡಳಿತ ಭವನ ಸೂರ್ನಮಹಾಡಿನ ರೂಮ್ ನಂಬರ್ 3 ಹೊತ್ತಾರೆ 11 ಮಧ್ಯಾಹ್ನ 12 ನೇರ ಆಗಿ ಸಂಪರ್ಕಿಸಕ್ಕ. ಮಡಿಕೇರಿ 66/11 ಕೆವಿ ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುವ ಕುಂಡಮೇಸ್ತ್ರಿ ಮತ್ತು ಗಾಳಿಬೀಡ್ ಫೀಡರ್ಲಿ ತುರ್ತು ನಿರ್ವಹಣೆ ಮತ್ತು ಕೆಲಸ ಇರದಿಂದ ನಾಳೆ ಹೊತ್ತರೆ 10 ಹಿಂಬದ್ದು 5 ವಿದ್ಯುತ್ ಉಪಕೇಂದ್ರಗಳಲ್ಲಿ ವಿದ್ಯುತ್ ಸರಬರಾಜು ಇರದಿಲ್ಲ. ಆದ್ದರಿಂದ ಕುಂಡಮೇಸ್ತ್ರಿ, ವಣಚಲು, ಗಾಳಿಬೀಡು, ಕಾಲೂರು, ಮೊಣ್ಣಂಗೇರಿ, ಮಾಂದಲ್ಪಟ್ಟಿ ರಸ್ತೆ, ದೇವಸ್ತೂರು, ಹೆಬ್ಬಟಗೇರಿ, ಅಬಿಫಾಲ್ಸ್, ಆರ್ಟಿಒ ಹತ್ರ ನಂದಿಮೊಟ್ಟೆ ಹಾಗೆ ಸುತ್ತಮುತ್ತಲ ವ್ಯಾಪ್ತಿನ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜಲ್ಲಿ ವ್ಯತ್ಯಯಾದೆ. ಸಾರ್ವಜನಿಕರು ಸಹಕರಿಸುವಂಗೆ ಮಡಿಕೇರಿ ವಿಭಾಗದ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಲು. ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಇಂದು 4 ನಾಮಪತ್ರ ಸಲ್ಲಿಸಲು, ಇದುವರೆಗೆ 13 ನಾಮಪತ್ರ ಸಲ್ಲಿಸಿದ್ದು ಒಟ್ಟು 19 ನಾಮಪತ್ರ ಸಲ್ಲಿಕೆಯಾಗಿತ್ತು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು 3 ನಾಮಪತ್ರ ಸಲ್ಲಿಸಿದ್ದು ಇದುವರೆಗೆ 6 ನಾಮಪತ್ರ ಸಲ್ಲಿಸಲು ತಿಳಿ ಸಂಬಂಧಪಟ್ಟ ಚುನಾವಣಾಧಿಕಾರಿಯು ತಿಳಿಸಲು. ಮಡಿಕೇರಿ ಆಕಾಶವಾಣಿಯಿಂದ ನಾಳೆ ಹಿಂಬತ್ತು 6:50 ಬಿಸಿಲಿನ ಪರಿಸ್ಥಿತಿಯಲ್ಲಿ ಕಾಫಿ ಬೆಳೆನ ರಕ್ಷಣೆ ಮತ್ತು ಪೋಷಣೆ ಬಗ್ಗೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಎಸ್ಎಲ್ ಪಾಟೀಲ್ ಅವರ ವಿವರ ಆದ ಸಲಹೆಗಳ ಕಾರ್ಯಕ್ರಮ ಪ್ರಸಾರ ಆದೆ. ಕಾಫಿ ಬೆಳೆಗಾರರು ಇದರ ಪ್ರಯೋಜನ ಪಡ್ಕೊಳ್ಳುವಂಗೆ ಆಕಾಶವಾಣಿ ನಿಲಯದ ಕಾರ್ಯಕ್ರಮದ ನಿರ್ವಾಹಕರಾದ ವಿಜಯ ಅಂಗಡಿಯವರು ತಿಳಿಸಲು. ಚುನಾವಣೆಯಲ್ಲಿ ಮತಮೌಲ್ಯದ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಿ ತೆರಳುವಂತಹ ಘೋಷವಾಕ್ಯದೊಟ್ಟಿಗೆ ಸಮಾನ ವಯಸ್ಕರ ಒಕ್ಕೂಟ ಅಸ್ತಿತ್ವಕ್ಕೆ ಬಂದಿದ್ದು, ಎಲ್ಲ ಜಿಲ್ಲೆಯಲ್ಲೂ ಚಿಂತಕರು, ಬರಹಗಾರರು, ಪ್ರಗತಿಪರ ಹೋರಾಟಗಾರರನ್ನು ಒಳಗೊಂಡ ಸಮಿತಿ ರಚನೆಯಾಗುತ್ತೇಳಿ ಆಯೋಜಕರು ತಿಳಿಸಲು. ರಾಜ್ಯದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಡೆಯಿಂದ 2023-24 ಸಾಲಿಗೆ ಕ್ರೀಡಾ ವಸತಿ ಶಾಲೆ ವಸತಿ ನಿಲಯಗಳಿಗೆ ಪ್ರವೇಶ ನೀಡುವ ಬಗ್ಗೆ ಕಿರಿಯರ ವಿಭಾಗದ ಕ್ರೀಡಾಪಟುಗಳ ಆಯ್ಕೆನ ಆಕೆಯ ಪರಿಶೀಲನಾ ಪ್ರಕ್ರಿಯೆಗೆ ಚಾಲನೆ ನೀಡಲಾಯಿತು. ಚೆಟ್ಟಿಮನಿ ಗ್ರಾಮದ ಕೆದಂಬಡಿ ಕ್ರಿಕೆಟ್ ಆಟದ ಬಣಲಿ ಕೆದಂಬಡಿ ರಾಮಯ್ಯಗೌಡ ಸ್ಮರಣಾರ್ಥ ಆಯೋಜಿಸಿದ 27 ವರ್ಷದ ಕೆದಂಬಡಿ ಕಪ್ 2023 ಇಂದಿನ ಪಂದ್ಯಾಟಲಿ ಪರ್ಲಕೋಟಿ ಮೇಲ್ಚೆಂಬು ತಂಡಗ ಕ್ವಾರ್ಟರ್ ಫೈನಲ್ ಹಂತನ ತಲುಪಿಳು. ಹಾಗೆ ನಾಳಿನ ಪಂದ್ಯಾಟಲಿ ಪೂಜಾರಿರ ಕೆದಂಬಡಿ, ಬೈಮಾನ ಬೈತಡ್ಕ, ಕಾಂಗಿರ ಪಾಕಮುಕ್ಕಟ್ಟಿ, ಅಮ್ಮವನ ಸುಳ್ಳೆಕೊಡಿ, ಬಳ್ಳಡ್ಕ ಪೈಕೇರ, ಬೊಮ್ಮೆನ ಕಡಪಾಲ್ ತಂಡಗಳ ಕುಟುಂಬಗಳ ಮಧ್ಯೆ ಆಟ ನಡೆದಿದೆ. ಆರೋಗ್ಯಕರ ಬದುಕಿನ ಸಾಕ್ಷಿಗೆ ಉತ್ತಮ ಜೀವನ ಶೈಲಿಯೊಟ್ಟಿಗೆ ಸ್ವಚ್ಛ ಹಾಗೆ ಉತ್ತಮ ಪರಿಸರ ಅತ್ಯಗತ್ಯ. ಸಾರ್ವಜನಿಕ ಪ್ರದೇಶಗಳಲ್ಲಿ ಮರಗಿಡಗಳನ್ನು ಹೆಚ್ಚೆಚ್ಚಾಗಿ ಬೆಳೆಸುವ ಮೂಲಕ ಪ್ರಕೃತಿನ ಆರಾಧನೆಯೊಟ್ಟಿಗೆ ಉತ್ತಮ ಪರಿಸರ ನಿರ್ಮಾಣ ಪ್ರತಿಯೊಬ್ಬರ ಕರ್ತವ್ಯ ಆಗುತ್ತು ತಿಳಿ ಕಾವೇರಿ ನದಿ ಸ್ವಚ್ಛ ಆಂದೋಲನದ ರಾಜ್ಯ ಸಂಚಾಲಕರು ತಿಳಿಸಲು. ಮಡಿಕೇರಿ ಪ್ಯಾಟೆನ ಕೇಂದ್ರೀಯ ವಿದ್ಯಾಲಯದಲ್ಲಿ ಕೊಡಗು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಜಿಲ್ಲಾ ಅಗ್ನಿಶಾಮಕ ದಳ ಮತ್ತು ತುರ್ತು ಸೇವೆಗಳ ಸಹಯೋಗದಲ್ಲಿ ಅಗ್ನಿ ಅನಾಹುತ ತಡೆಯುವ ಬಗ್ಗೆ ಅಣುಕು ಕಾರ್ಯಾಚರಣೆ ಇಂದು ನಡೆಯಿತು. ಕೊಡಗು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ನೇತೃತ್ವದಲ್ಲಿ ಅಣುಕು ಕಾರ್ಯಾಚರಣೆ ನಡೆಯಿತು. ಜಿಲ್ಲಾ ವಿಪತ್ತು ನಿರ್ವಹಣಾ ಪರಿಣಿತರಾದ ಆರ್ಎಂ ಅನನ್ಯ ವಾಸುದೇವ್ ಅವರ ಮಾರ್ಗದರ್ಶನದಲ್ಲಿ ಮಡಿಕೇರಿ ಅಗ್ನಿಶಾಮಕ ಠಾಣೆನ ಲೀಡ್ ಫೈರ್ ಎನ್ ನಾಗರಾಜ್ ಪಲ್ಲೇದ್ ಹಾಗೆ ಸಿಬ್ಬಂದಿಯು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು. ಇಸಿಎಚ್ಎಸ್ ಪಾಲಿಕ್ಲಿನಿಕ್ಗೆ 22 ಈದ್ ಉಲ್ ಫಿತರ್ ಪ್ರಯುಕ್ತ ರಜೆ ಇದೆ ತಳಿ ಪ್ರಕಟಣೆ ತಿಳಿಸಲು. ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿರುವ ಸಾಂತ್ವನ ಕೌಟುಂಬಿಕ ಸಲಹಾ ಕೇಂದ್ರಗಳಲ್ಲಿ ಒಟ್ಟು 4785 ಪ್ರಕರಣಗಳ ಇತ್ಯರ್ಥಗೊಂಡಿರುತ್ತಳಿ ಸಂಸ್ಥೆನ ಪ್ರಕಟಣೆ ತಿಳಿಸಲು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ 2002 ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಶುರು ಆದ ಸಾಂತ್ವನ ಮಹಿಳಾ ಸಹಾಯವಾಣಿ ಜಿಲ್ಲಾದ ಎಲ್ಲ ಕಡೆ ಸಮಾಜದ ನೊಂದ ಮಹಿಳೆಯರ ಸಮಸ್ಯೆಗಳನ್ನು ದಾಖಲಿಸಿಕೊಂಡು ತಕ್ಷಣ ಸ್ಪಂದಿಸುವ ಕೆಲಸ ಮಾಡಿದೆ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆನ ಮೂಲಕ ರಾಜ್ಯದ ಬೇರೆ ಬೇರೆ ಕಡೆಗಳಿಗೆ ಶುರು ಆಗಿರುವ ಎಲೆಕ್ಟ್ರಿಕಲ್ ಬಸ್ ಸಂಚಾರ ವ್ಯವಸ್ಥೆ ಇದೀಗ ಕೊಡಗುಲು ಕೂಡ ಶುರು ಆಗಿಟ್ಟು ಬೆಂಗಳೂರಿಂದ ವಿರಾಜಪೇಟೆ ಮತ್ತು ವಿರಾಜಪೇಟೆಯಿಂದ ಬೆಂಗಳೂರಿಗೆ ಬಸ್ ಸೌಲಭ್ಯ ಕೊಡಲಾಗುತ್ತು ತಿಳಿ ಕೆಎಸ್ಆರ್ಟಿಸಿನ ವ್ಯವಸ್ಥಾಪಕರು ತಿಳಿಸಲು. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಟೂತಾಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಪೊನ್ನಂಪೇಟೆ ತಾಲೂಕು ಬೆಳ್ಳೂರು ಗ್ರಾಮತ್ರ ಬೊಳ್ಳಿ ಮಾಡ ಒಕ್ಕತ್ರ ಗುರು ಕಾರಣಂಗ್ ಕೊಡ್ಪ ಕಾರ್ಯಕ್ರಮ ಇದೇ ಇರೋ ತೊಂದಾಂಗ ಬೊಳ್ಳ್ಯಾಚ ಪಾಲಕ 10 ಗಂಟೆಗೆ ಒಕ್ಕ ಬಲ್ಯ ಮನೆಯಲ್ಲಿ ನಡಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದುವಲ್ಲ ಬಂತ್ ಗುರು ಕಾರಣಂಡ ಆಶೀರ್ವಾದ ಪಡೆದೋಣಂದು ಬೊಳ್ಳಿ ಮಾಡ ಒಕ್ಕಕಾರ ಕಂಡಿತ್. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ನಿಮ್ಮ ನೆಚ್ಚಿನ ಸ್ಕೋಡಾ ಪ್ರಸ್ತುತ ಪಡಿಸುತ್ತಿದೆ ಹೊಸ ಸ್ಕೋಡಾ ಕುಶಾಕ್ ಆನೆಕ್ಸ್ ಎಡಿಷನ್. ಇದು ಸ್ಕೋಡಾ ಇಂಡಿಯಾದ 2.0 ಪ್ಲಾನ್ ಅಡಿಯಲ್ಲಿ ಲಾಂಚ್ ಆಗಿರೋ ಫಸ್ಟ್ 5-star NCAP ರೇಟೆಡ್ ಕಾಂಪ್ಯಾಕ್ಟ್ SUV. ಕುಶಾಕ್ ಆನೆಕ್ಸ್ ಎಡಿಷನ್ ಈಗ 1 liter ಟರ್ಬೊ ಪೆಟ್ರೋಲ್ ಇಂಜಿನ್ನೊಂದಿಗೆ, LED ಹೆಡ್ಲ್ಯಾಂಪ್ಸ್ ವಿತ್ DRL, ಡ್ಯುಯಲ್ ಟೋನ್ ಇಂಟೀರಿಯರ್, ರೇರ್ ವೈಪರ್ ಅಂಡ್ ಡಿಫಾಗರ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಮತ್ತು ಇನ್ನಷ್ಟು ಆಕರ್ಷಕ ಫೀಚರ್ಸ್ ನೊಂದಿಗೆ. ಬೆಲೆ ಕೇವಲ 12.39 lakhs ನಿಂದ ಆರಂಭ. ಫಾರ್ ಬುಕಿಂಗ್ಸ್ ಅಂಡ್ ಟೆಸ್ಟ್ ಡ್ರೈವ್ ವಿಸಿಟ್ ಪ್ಯಾಲೇಸ್ ಸ್ಕೋಡಾ, ಸರಸ್ವತಿಪುರಂ ನೆಕ್ಸ್ಟ್ ಟು ವೆಸ್ಟ್ ಸೈಡ್ ಅಂಡ್ ಕೂರ್ಗಳ್ಳಿ ನಿಯರ್ ಎಕ್ಸೆಲ್ ಪಬ್ಲಿಕ್ ಸ್ಕೂಲ್, ಮೈಸೂರು. ಕಂಡೀಷನ್ ಸಪ್ಲೈ. ಮಡಿಕೇರಿ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಇದೀಗ ಯಶಸ್ವಿನಿ ರೈತರ ಆರೋಗ್ಯ ವಿಮೆ ಯೋಜನೆಯಡಿ ನೋಂದಣಿಯಾಗಿದ್ದು ಕಣ್ಣಿನ ಪೊರ ಚಿಕಿತ್ಸೆ, ದುರ್ಮಾಂಸ, ಮೆಳ್ಳೆಗಣ್ಣು, ಡಯಾಬಿಟಿಕ್ ರೆಟಿನೋಪತಿಗೆ ಲೇಸರ್ ಮತ್ತು ಅವಸ್ಟೀನ್ ಚಿಕಿತ್ಸೆ, ಹೀಗೆ ಎಲ್ಲಾ ಕಣ್ಣಿನ ಸಮಸ್ಯೆಗಳಿಗೂ ಚಿಕಿತ್ಸೆ ಲಭ್ಯ. ಯಶಸ್ವಿನಿ ಯೋಜನೆಯಲ್ಲಿ ನೋಂದಾಯಿಸಿಕೊಂಡವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಮಾಹಿತಿಗೆ ಕರೆ ಮಾಡಿ 8762444214. ಕೊಡಗರ ಕೇಳಿಪೋನ ಚೆಂಬೆಬೆಳ್ಳೂರು ಊರರ ಬೋರ್ಡ್ ನಮ್ಮೆರ ಮಾರಿಪತ್ಲ ಇರೋತೊಂದಾಂಗ ಬೊಳ್ಳ್ಯಾಚ ಪಟ್ಟಣಿ, ಇರೋದಂಡಾಂಗ ಚೆನ್ನಿಯಾಚ ಕುದುರೆ, ಇರೋತ್ಮೂಂದಾಂಗ ನಾರಾಚ ಬೋರ್ಡ್ ನಮ್ಮೆ, ಇರೋತ್ನಾಲಂಗ ತಿಂಗ್ಳಾಚ ಚೂಳೆ ನಮ್ಮೆ ನಡಪ. ಊರನಾಡ ಕೇರಿರ ಭಕ್ತ ಮಾಜನ ಬಂತ್ ಶ್ರೀ ಭದ್ರಕಾಳಿ ದೇವಿರ ಆಶೀರ್ವಾದ ಪಡೆದೋನೊಂದು ಕಟ್ಟಣಿತ್ ತಕ್ಕ ಮುಖ್ಯಸ್ಥಂಗ ಅಧ್ಯಕ್ಷ ಪಿ ಆಡಳಿತ ಮಂಡಳಿಕಾರ. ಜೆಎನ್ಜೆ ಕಾಫಿ ವರ್ಕ್ಸ್ ಕುಕ್ಲೂರು ನಂಗ ಕಾಫಿ ಮಳು ಅಡಿಕೆ ಪಿಂಜ ನೆಲನ ನಲ್ಲ ಕ್ರಯ ತೋರ್ತವ. ಜೆಎನ್ಜೆ ಕಾಫಿ ವರ್ಕ್ಸ್ ಕುಕ್ಲೂರು ಕೊಳುವಂಡ ಕಾರ್ಯಪ್ಪ 9448721469. ಚಿನ್ನ ಕೊಳ್ಳಲು ಶುಭ ದಿನ ಅಕ್ಷಯ ತೃತೀಯ. ಮೈಸೂರಿನ ತನಿಷ್ಕ್ ನಿಂದ ಆಭರಣಗಳನ್ನು ಖರೀದಿಸಿ ಐಶ್ವರ್ಯ ಸಂಪತ್ತನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಅಕ್ಷಯ ತೃತೀಯದ ಅಂಗವಾಗಿ ತನಿಷ್ಕ್ ನಿಂದ ಚಿನ್ನಾಭರಣಗಳನ್ನು ಖರೀದಿಸುವಾಗ ಮೇಕಿಂಗ್ ಚಾರ್ಜ್ ನಲ್ಲಿ ಅಪ್ ಟು 20% ಆಫ್, ಅಲ್ಲದೆ ಡೈಮಂಡ್ ವ್ಯಾಲ್ಯೂ ಮೇಲೆ ಅಪ್ ಟು 20% ಆಫ್. ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡಿ 100% ವ್ಯಾಲ್ಯೂನೊಂದಿಗೆ. ಕಂಡೀಷನ್ ಸಪ್ಲೈ. ತನಿಷ್ಕ್, ನಿಯರ್ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎಂ ರೋಡ್, ಮೈಸೂರು. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜಪೇಟೆಯ ರೇಮಂಡ್ ಶಾಪಿಂಗ್ ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಬೆಪ್ಪುನಾಡು ಅರಮೇರಿ ಗ್ರಾಮ ಪೆಮ್ಮತ್ಮಾನಿ ಶ್ರೀ ಭಗವತಿ ದೇವಡ ಕಾಲ್ತರ ಮೆರ ಮಾರಿಪತ್ಲು ಇಂದು ಬೈಟ್ ಅಂದಿ ಬೊಳಕ್, ನಾಳೆ ಬ್ಯಾಳಾಚೆ ಅತ್ತು ಪೋರಾಟ ಪಿಂಜ ಮಾ ಪೂಜೆ, ಇರೋತೊಂದಂಗ ಬೊಳ್ಳ್ಯಾಚೆ ದೇವ ಕುಳಿಪಕ ಪೋಪೋ ಬೈಟ್ ದೇವಡ ಆಟ ನಡಪ. ಭಕ್ತಾದಿಯಲ್ಲ ಬಂತು ದೇವಡ ಆಶೀರ್ವಾದ ಪಡೆದೋಣಂದು ತಕ್ಕ ಮುಖ್ಯಸ್ಥಂಗ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್. ಎಸಿ, ಕೂಲರ್, ವಾಷಿಂಗ್ ಮಷಿನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ, 0% ಸಾಲ ಸೌಲಭ್ಯ, ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳು ಮಳವಂಡ ಗಾಯನ ದಿನೇಶ್. ಸುದ್ದಿರ ವಿವರ. ಕೊಡಗು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಜಿಲ್ಲಾ ಅಗ್ನಿಶಾಮಕ ದಳ ಪಿಂಜ ತುರ್ತು ಸೇವೆರ ಕೂಟ ಆದ್ಮೇಲೆ ಇಂದು ಕೇಂದ್ರೀಯ ವಿದ್ಯಾಲಯದ ತಿತ್ತುನುಂಡ ಆಪಂತ ತೊಂದರೆನ ತಡಪಕ್ಕೆ ಅಣುಕು ಕಾರ್ಯಾಚರಣೆ ಕಾರ್ಯಕ್ರಮ ನಡೆದತ್ತು. ಕೊಡಗು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷ ಪಿಂಜ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅಂಡಕೋರು ಕಾರ್ಯಕ್ರಮ ನಡೆದತ್ತು. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪರಿಣಿತಂಗಳಾನ ಆರ್ ಎಂ ಅನನ್ಯ ವಾಸುದೇವ್ ಅಯ್ಯಂಡ ಮಾರ್ಗದರ್ಶನದಲ್ಲಿ ಮಡಿಕೇರಿ ಅಗ್ನಿಶಾಮಕ ಠಾಣೆರ ಲೀಡ್ ಫೈರ್ಮನ್ ನಾಗರಾಜು ಪಲ್ಲೇದ್ ಅನ್ನನೆ ಸಿಬ್ಬಂದಿಯ ಹಾಜರಿಂಜತ್ತು ಬೈಯಂಜ ತಿತ್ತನುಂಡು ಆಪಂತ ತೊಂದರೆ ಪಿಂಜ ತಿತ್ತನ ಕೊರ್ತುವಾಂಡ ಮೀದ ವಿದ್ಯಾರ್ಥಿಯ ಪ್ರದರ್ಶನದಲ್ಲಿ ಮಾಹಿತಿ ಕೊಡುತ್ತಿತ್ತು. ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಕೆಲಸ ಮಾಡಿನುಳ್ಳ ಸಾಂತ್ವನ ಕೌಟುಂಬಿಕ ಸಲಹಾ ಕೇಂದ್ರದಲ್ಲಿ 4895 ಪ್ರಕರಣ ಇಕ್ಕಾಕಲೆ ಇತ್ಯರ್ಥ ಆಯಿತೆಂದು ಸಂಸ್ಥೆಯ ಪ್ರಕಟಣೆ ಅರಿಚಿಟ್ಟಿತ್ತು. ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಆಧೀನದಲ್ಲಿ ದಂಡದಲ್ಲಿ ಶುರುವಾದ ಸಾಂತ್ವನ ಮಹಿಳಾ ಸಹಾಯವಾಣಿ ಜಿಲ್ಲೆಯಲ್ಲಿ ಇಡೀ ನೊಂದ ಪೊಮ್ಮಕ್ಕಳ ತೊಂದರೆ ಸರಿ ಮಾಡುವ ಕೆಲಸ ಮಾಡಿನುಂಡು ಎಂದು ಸಂಸ್ಥೆಯ ಅಧ್ಯಕ್ಷ ಕೆಎಸ್ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ನಮಿತಾ ಆರ್ ರೈ ಅವು ಅರಿಚಿಟ್ಟಿತ್ತು. ಮಡಿಕೇರಿ ಕರೆಂಟ್ ಉಪಕೇಂದ್ರ ತಂಜ ಪೊರಪಾಯೋ ಕೊಂಡಮೇಸ್ತ್ರಿ ಪಿಂಜ ಗಾಳಿಬೀಡು ಫೀಡರ್ಲ ರಿಪೇರಿ ಪಣಿ ಉಳ್ಳಾನಗೊಂಡು ಕೊಂಡಮೇಸ್ತ್ರಿ ಒಣಚ